ಶಾಂತಿ ಶಾಂತಿ ಪಾಠ ಮಾಡುವ ಶ್ಲೋಕ ಅದೇ ಉಳಿದ ಮಹಾಂತ ಪ್ರಜ್ಞ ಮಹಾಂತ ಪ್ರಜ್ಞಂ ಬಹಿಷ್ಪ್ರಜ್ಞಂ ಉಭಯತ ಪ್ರಜ್ಞಂ ಜ್ಞಾನ ಘನಂ ಪ್ರಜ್ಞಂ ಪ್ರಜ್ಞಂ ಅವನೇ ಆತ್ಮ, ಅವನನ್ನೇ ತಿಳ್ಕೋಬೇಕು. ಅವನೇ ಆತ್ಮ ಅಂತ ಅಂದ ಮೇಲೆ ಅವನನ್ನು ತಿಳ್ಕೋಬೇಕು ಅನ್ನೋದನ್ನೇ. ಅವನೇ ಆತ್ಮ ಅಂದಷ್ಟಕ್ಕೆ ನೀ ತಿಳಿದಿ ಅಂತ ಅಲ್ಲ. ಅವನೇ ಆತ್ಮ, ಆ ಆತ್ಮನು ನಾನು, ಅವಾಗ ತಿಳುವಳಿಕೆ ಕಂಡು ಎಲ್ಲ ಸೆಲ್ ಫೋನ್ಗಳು ಗೊತ್ತು ನನಗೆ, ಎಲ್ಲ ಗೊತ್ತಾ, ಎಲ್ಲ ಗೊತ್ತು. ನಿಂದು ಯಾವ್ದು ಬೆಳಗ್ಗೆ ನೀನ ನಂದಿರೋಳಿ ಹಾಗೆ ನಿಮಗೇನು ಗೊತ್ತಿಲ್ಲ. ಯು ಶುಡ್ ಹ್ಯಾವ್ ಯುವರ್ ಓನ್, ಯು ಶುಡ್ ಓನ್ ದಿಸ್ ನಾವ್. Knowing the knowledge is different from owning this knowledge. You have to own this. You should master this. You master Atma, you become master. So, you are in Sa Atma, Sa Vidniyaha, Adhe Atma, ಅದನ್ನೇ ತಿಳ್ಕೋಬೇಕಾಗಿದೆ ಅಂತ ಇಲ್ಲಿ ಶಬ್ದಶಃ ಅರ್ಥನೂ ಸಿಕ್ಕಿದ್ರು ಕೂಡ ಅರ್ಥ ಏನು ಅಂದರೆ ಅದು ನಾನು ಅನ್ನುವುದರಲ್ಲಿ ಪರಿವರ್ತನೆಗೊಳ್ಳಬೇಕು ಅಂದ್ರೇನು. ಯುಷ್ಮತ್ ಯುಷ್ಮತ್ ಕೃತ್ಯ ಅಸ್ಮತ್ ಕೃತ್ಯದಲ್ಲಿ ಡಿಸಾಲ್ವ್ ಅಸ್ಮತ್ ಕೃತ್ಯದಲ್ಲಿ ಯುಷ್ಮತ್ ಕೃತ್ಯವು ತನ್ನ ಅಸ್ತಿತ್ವನ ಕಳ್ಕೋಬೇಕು. ಅದಕ್ಕಾಗಿ ಈ ವಿವರಣೆಗಳನ್ನ ಕೊಟ್ಟಿದ್ದಾರೆ. ನ ಪ್ರಜ್ಞಂ ಪ್ರಜ್ಞಂ ಉಭಯತೆ ಪ್ರಜ್ಞಂ ಎಟ್ಸೆಟ್ರಾ ಎಟ್ಸೆಟ್ರಾ 42 ಭಾಷ್ಯ. ಅತಏವ ಅತಏವ ಅದೃಷ್ಟಂ ಅದೃಷ್ಟಂ ಯಸ್ಮಾತ್ ಯಸ್ಮಾತ್ ಅದೃಷ್ಟಂ ಅದೃಷ್ಟಂ ತಸ್ಮಾತ್ ತಸ್ಮಾತ್ ಅವ್ಯವಹಾರ್ಯಂ ಅವ್ಯವಹಾರ್ಯಂ ಅಗ್ರಾಹ್ಯಂ ಅಗ್ರಾಹ್ಯಂ ಕರ್ಮೇಂದ್ರಿಯೈ ಕರ್ಮೇಂದ್ರಿಯೈ ಅಲಕ್ಷಣಂ ಅಲಕ್ಷಣಂ ಅಲಿಂಗಂ ಇತ್ಯೇತತ್ ಅಲಿಂಗಂ ಇತ್ಯೇತತ್ ಅನನುಮೇಯಂ ಅನನುಮೇಯಂ ಇತ್ಯರ್ಥಃ ಇತ್ಯರ್ಥಃ ಅದೃಷ್ಟಂ ನ ದೃಷ್ಟಂ ಅದೃಷ್ಟಂ ಇಂದ್ರಿಯಗಳಿಗೆ ಲಭ್ಯವಿಲ್ಲದೆ ಇದ್ದದ್ದು ಯಾವುದು ಅದು ಅದೃಷ್ಟ. ಅದು ಆತ್ಮ ಇಂದ್ರಿಯಗಳಿಗೆ ಲಭ್ಯ ಇಲ್ಲ. ಇಂದ್ರಿಯಗಳಿಗೆ ಲಭ್ಯ ಇಲ್ಲ. ಸೊ ಹೀಗಾಗಿ ಅದೃಷ್ಟ ಫರ್ದರ್ ಅದು ಅನುಭವಕ್ಕೆ ಒಳಪಟ್ಟಿಲ್ಲ ಅನ್ನುವ ವ್ಯಾಖ್ಯಾನದ ಅವಶ್ಯಕತೆ ಇಲ್ಲ ಅಂತ ನಮಗೆ ಅನಿಸುತ್ತದೆ. ಭಾಷ್ಯದಲ್ಲಿ ಎಷ್ಟು ಹೇಳಿದ್ದಾರೆ ಅಷ್ಟನ್ನು ಮಾತ್ರ ವ್ಯಾಖ್ಯಾನ ಮಾಡಿ, ದಟ್ ಇಸ್ ದಿ ಬ್ಯೂಟಿ ಆಫ್ ಇಟ್. ಅದರ ಹೊಟ್ಟೆ ನೀ ಎತ್ತರೆ ತರ್ಕ ಹಾಕು, ಹೊಟ್ಟೆ ನೀ ಎತ್ತರೆ ಎಕ್ಸಾಂಪಲ್ ಕೊಡು, ಏನು ಬೇಕಾದ್ರೆ ಆದ್ರೆ ಆ ಮಿತಿ ಬಿಟ್ಟು ಹೊರಬಾರ್ದು. ಇಲ್ಲೇನ್ ಹೇಳ್ತಾರೆ, ಅತಃ ಇವ ಅದೃಷ್ಟ ಇಂದ್ರಿಯಗಳಿಗೆ ಅದು ವಿಷಯವಾಗಿ ಲಭ್ಯ ಇಲ್ಲ. ಇನ್ನು ಇದರೊಳಗೆಲ್ಲ ಬೇಕಾದ್ರೆ ಹಾಕೋ, ಏನಾದರೂ ಹಾಕೋ, ಘಟಪಟಾದಿಗಳಂತೆ ಲಭ್ಯ ಇಲ್ಲ, ವಿಷಯಗಳ ವಿಷಯ ಭಾವ ಇಲ್ಲ, ನಿನಗೆ ಸಂದರ್ಭಾನುಸಾರವಾಗಿ ಏನು ಬೇಕು ಎಲ್ಲವನ್ನೂ ಸೇರಿಸಿ, ಆದರೆ ಆ ಲಿಮಿಟ್ ಬಿಟ್ಟು ಹೊರಬಹುದು. ಮೆಥಡಾಲಜಿ ಅಂದರೆ ಹಂಗೆ. ದೆನ್ ದಿ ಲಿಸ್ನರ್ ದ ಶ್ರೋತೃ ಏನಾಗ್ತಾನೆ, ಹಿ ಗೆಟ್ಸ್ ರೂಟೆಡ್ ಇನ್ ದಿ ಸಬ್ಜೆಕ್ಟ್. ದಿಸ್ ಇಸ್ ಅವರ್ ಪೂಜೆ ಸಮಿತಿ ಪ್ರೊಡ್ಯೂಸರ್ಸ್. ಹಿಂಗೆ ಡೀಟೇಲ್ ಆಗಿ ಅವ್ರು ಹೇಳ್ತಿದ್ದಿಲ್ಲ, ಹಿಂಗೆ ಮಾಡು ಹಂಗೆ ನಾವು ಫರ್ದರ್ ಸ್ವಲ್ಪ ಒಂದು ಎಕ್ಸ್ಟೆಂಡ್ ಮಾಡ್ಕೊಂಡು ಪಾಪ ಒಂದು ಕಷ್ಟ ಆಗಬಾರ್ದು, ಈಸಿಯಾಗಿ ಕ್ಯಾಚ್ ಮಾಡಿ ಅಂತೇಳಿ ಎಲ್ಲ ಹೇಳುತ್ತೆ. ಅವ್ರು ನಿಮ್ಗೆಲ್ಲ ಹೇಳಬೇಕು, ನಾನು ಇದೇ ಇಲ್ಲಿ ಬೇಕಾದ್ರೆ ಫಾಲೋ ಮಾಡೋದು. ಅದೃಷ್ಟಂ ಬದ್ಲ ಅದೃಶ್ಯಂ ಇದ್ರೆ ಏನಾದ್ರು ಬದಲಾಗುತ್ತೆ ಇಲ್ಲ. ದೃಶ್ಯಂ ಶಬ್ದ ಚಕ್ಷುರಿಂದ್ರಿಯ ಮಾತ್ರ ಹೋಗ್ತದೆ ಅಲ್ಲ. ಫರ್ದರ್ ನಿಮ್ಗೆ ಡಿಫ್ರೆನ್ಸ್ ಮಾಡಿ ನೋಡಬೇಕು ಅಂತಂದ್ರೆ, ದೃಶ್ಯಂ ಶಬ್ದ ಚಕ್ಷುರಿಂದ್ರಿಯ ಮಾತ್ರ ಹೋಗ್ತದೆ. ಇನ್ ಜನರಲ್ ಆಗಿ ಇಂದ್ರಿಯಗಳಿಗೆ ಶಬ್ದಸ್ಪರ್ಶ ರೂಪ ಸಂಗಾದಿಗಳಲ್ಲಿ ಅದು ಲಭ್ಯ ಇಲ್ಲ ಅಂತ ಹೇಳಬೇಕಾದ್ರೆ ಅದೃಷ್ಟೇ ಅದೃಷ್ಟಂ. ಯಸ್ಮಾದ ಯಸ್ಮಾತ್ ಅಂದ್ರೆ ಏನು, ಯಸ್ಮಾತ್ ಕಾರಣ. ಯಾವಾಗ ಯಾವಾಗ ಯಸ್ಮಾತ್ ಶಬ್ದ ಬರ್ತದೆ ಅಲ್ಲಿ ಮುಂದೆ ಕಾರಣ. ಯಸ್ಮಾತ್ ಕಾರಣ ಅಂದ್ರೆ ಏನು, ಈ ಕಾರಣದಿಂದಾಗಿ. ಅದೃಷ್ಟಂ ತಸ್ಮಾದ ಅವ್ಯವಹಾರ ಎಂ. ಅದರ ಸಂಬಂಧವಾಗಿ ನಿನಗೆ ಕೊಡುತ್ತಗಳು ಯಾವ ವ್ಯಾಪಾರ ಮಾಡಲಿಕ್ಕೆ ಆಗುವುದು. ವ್ಯವಹಾರ ಅಂದ್ರೇನು, ಹೊರತುಗಳು. ನಮ್ಮ ಲೌಕಿಕ ಭಾಷೆಯಲ್ಲಿ ಏನು ವ್ಯವಹಾರ ಅನ್ನೋ ಶಬ್ದದ ಅರ್ಥ ನಿಮ್ಗೆ ಗೊತ್ತದನೋ ಅದೇ ಅರ್ಥ ಇಲ್ಲಿ ಕೂಡ. ಹಾಂ, ವ್ಯವಹಾರ ಅಂದ್ರೇನು, ಹೊರತುಗಳು. ಹೊರತುಗಳು ಯಾವಾಗ ಸಾಧ್ಯ ಇದೆ, ಅದು ಟೆನೇಬಲ್ ವಸ್ತು, ಒಂದು ಪದಾರ್ಥ ಅಲ್ಲಿ ಇರಬೇಕು, ಒಂದು ವಸ್ತು ಇರಬೇಕು. ಕಪ್ಪದೋ ಬಿಳಿದೋ ದೊಡ್ಡದೋ ಸಣ್ಣದೋ ಮೃದುವಾಗಿದೆಯೋ ಕಠಿಣವಾಗಿದೆಯೋ ಒಂದು ಇರಬೇಕಲ್ಲಿ. ಆತ್ಮನಿಗೇನಿದೆ ಮುಂಚೆ ಹೇಳಿದ್ದೀವಿ, ಅದೃಷ್ಟಂ. ಯಾವ ಇಂದ್ರಿಯಗಳಿಗೂ ವಿಷಯನಲ್ಲ, ಇಲ್ಲಿ ಕೊಡುತ್ತೆ ವ್ಯವಹಾರ ಏನುಂಟು. ಹಾಗೆಂತದ ಇದನ್ನ ನಾನು ತೆಂಗಿನಕಾಯಿ ಹೊಡಿತೀನಿ ನೀನು ಇದು ಮಾಡ್ಕೊಡಪ್ಪ ಅಂತ ಹೇಳುವಾಗಿಲ್ಲ ಅಂತ ಆಯ್ತು. ಅವಶ್ಯವಾಗಿ ನೀವು ಹೇಳಿದ ಸತ್ಯ, ಪ್ರೊವೈಡೆಡ್ ಯು ಹ್ಯಾವ್ ಎಸ್ಟಾಬ್ಲಿಷ್ಡ್ ಇನ್ ದಟ್ ಟಿಲ್ ದನ್ ದಿ ಪ್ರೇಯರ್ ಈಸ್ ಸ್ಯಾಂಕ್ಷನ್. ಪ್ರೇಯರ್ ಸರಿ ಅಲ್ಲ, ಕೊಟ್ಟು ತಗೊಳಕ್ಕೆ ಇಟ್ ಆಲ್ ಕಮ್ಸ್ ಅಂಡರ್ ದಟ್. ಈಗ ಕೊಡೋದು ತಗೊಳ್ಳೋದು ಯಾರ ಸಂಬಂಧವಾಗಿ ಮಾಡ್ತೀನಿ, ಭಗವಂತನ ಸಂಬಂಧ. ಹೌದು, ಕಾಯಿನ ಇರಲಿ ಹೂನೇ ಇರಲಿ ನೈವೇದ್ಯನೇ ಇರಲಿ ಏನೇ ಇರಲಿ ಕೊಡೋದಿತ್ತವರು ಅಭಿಷೇಕನೇ ಇರಲಿ ಪುಷ್ಪಾರ್ಚನೆ ಇರಲಿ, ನಾವು ಯಾರ ಸಂಬಂಧವಾಗಿ ಮಾಡ್ತಿದ್ನಲ್ಲ ಭಗವಂತ. ಯಾವ ಭಗವಂತ, ಯಾವ ಭಗವಂತ, ಕಂಡ ಭಗವಂತನೋ ಕಾಣದ ಭಗವಂತನೋ ಗೊತ್ತಿದ್ದ ಭಗವಂತನೋ ಗೊತ್ತಿದ್ದ ಭಗವಂತನೋ ಯಾವ ಭಗವಂತ? ಹಾಂ, ನಂಬಿದ ಭಗವಂತ. ಈ ನಂಬಲಿಕ್ಕೆ ಶಾಸ್ತ್ರ ಒಂದು ಅವಕಾಶ ಮಾಡಿ, ಏನೇನೋ ನಂಬಬೇಡ. ನಾವು ಯಾವ ರೂಪದಲ್ಲಿ ಹೇಳಿದ್ದೀವಿ, ನಾವು ಯಾವ ಭಾವದಲ್ಲಿ ಹೇಳಿದ್ದೀವಿ, ನಾವು ಯಾವ ನಾಮದಿಂದ ಹೇಳಿದ್ವಿ ಅದನ್ನು ನೀನು ನಂಬು. ನಮ್ಗೇನು ಮಾಡಲಿ, ಆ ರೂಪದಲ್ಲಿ ಆ ನಾಮದಿಂದ ಆ ಶಕ್ತಿಗಳಿಂದ ಆ ವಿಶಿಷ್ಟತೆಗಳಿಂದ ಸರ್ವ ವ್ಯಾಪಕನಾದ ಈಶ್ವರನನ್ನು ನೀನು ಆಹ್ವಾನಿಸು. ಒಂದು ಸಲ ನೀ ಆಹ್ವಾನಿಸ್ಬಿಟ್ಟು ಅದರೊಳಗೆ ಕಾಯಿ ಹೊಡಿಬೇಕಾಗ್ತದೆ, ಅದು ಮಾಡಬೇಕಾಗ್ತದೆ, ಅಷ್ಟಾಗಿ ಮಾಡಿಸ್ಬೇಕಾಗ್ತದೆ, ಕೊಡೋದು ತಗೊಳ್ಳೋದು ಎಲ್ಲ ಅದರ ಗರ್ಭದಲ್ಲಿ ಬರ್ತದೆ. ಭಾವಿಸು. ಆಯ್ತು ಸ್ವಾಮಿ, ನೀನು ಹೆಂಗೆ ಹೇಳ್ತೀರಿ ಭಾವಿಸ್ತೀವಿ, ನಿನ್ನ ಮುಖದಲ್ಲಿ ಅಷ್ಟು ಬೇಕಾಗಿತ್ತು ಬಂದ್ಯೋ ಊರ ಪುಸ್ತಕ ಹೊರಗಿದೆ ಸ್ವಾಮಿ. ಇದರಿಂದ ಏನು ಫಲ, ಫಲ ಕೇಳ್ರಿ, ಇದರಿಂದ ಏನು ಫಲ, ವ್ಯವಹಾರ ಇಲ್ಲ ಹಂಗೇನು ಅಲ್ಲ. ಮತ್ತೆ ಫಲಬುದ್ಧಿಯಿಂದ ಕೂಡಿದವರು ಮತ್ತೆ ಫಲವನ್ನೇ ಕೇಳ್ತಾರೆ, ವ್ಯವಹಾರ ಬುದ್ಧಿಯಿಂದ ಕೂಡಿದವರು ವ್ಯವಹಾರನೇ ಕೇಳ್ತಾರೆ, ತಪ್ಪೇನಿಲ್ಲ ಅವರಿಗೆ. ಆದರೂ ಕೂಡ ನಾವು ಒಂದು ಅರ್ಥರಹಿತವಾದ ವ್ಯವಹಾರ ತೋರಿಸೋದಿಲ್ಲ. ವೇದಾಂತ ಏನು ಮಾಡ್ತದೆ, ಇದೇ ಮಾಡುವ ಎಲ್ಲ ಕಾರ್ಯಗಳನ್ನು ನೀನು ಈಶ್ವರ ಭಾವದಿಂದ ಮಾಡಿದ್ದಾದರೆ ನಿನ್ನ ಚಿತ್ತಶುದ್ಧಿ ಆಗ್ತದೆ. ನನ್ನ ಚಿತ್ತಶುದ್ಧಿ ಆಗಿರ್ತದೆ ಏನು ಗ್ಯಾರಂಟಿ? ವೆರಿ ಫ್ಯಾಕ್ಟ್ ದಟ್ ಯು ಆರ್ ಹೋಲ್ಡಿಂಗ್ ದಿ ಉಪನಿಷತ್ ಇನ್ ಯುವರ್ ಹ್ಯಾಂಡ್, ವೆರಿ ಫ್ಯಾಕ್ಟ್ ದಟ್ ಭಗವದ್ಗೀತೆ ಇಸ್ ಇನ್ ಯುವರ್ ಹ್ಯಾಂಡ್, ಇವತ್ತು ನಿನಗೆ ಲಭ್ಯ ಇದ್ದೆ ಅನ್ನುವಂಥದ್ದು ಒಂದೇ ಸಾಕು, ಈಶ್ವರ ಅನುಗ್ರಹ ನಿನಗಾಗಿದೆ, ಕಶ್ಚಿತ್ ಧೀರ ಎಲ್ಲ ಸಿಗುತ್ತದೆ. ಹೀಗಾಗಿ ಇವನು ವ್ಯವಹಾರಕ್ಕೆ ಲಭ್ಯನಿಲ್ಲದೆ ಹೋದರೂ ಕೂಡ ನಮಗಿಲ್ಲಿ ಇಲ್ಲಿ ಇಲ್ಲಿ ಇಲ್ಲಿ ಪ್ರಮುಖವಾದ ವಿಷಯ ಇವನು ವ್ಯವಹಾರಕ್ಕೆ ಲಭ್ಯ ಇಲ್ಲ ಅನ್ನುವುದನ್ನು ತಿಳ್ಕೋಬೇಕಾಗಿದೆ ವಿನಃ ವ್ಯವಹಾರ ಮಾಡ್ತಾರಲ್ಲ ಅದನ್ನು ನಮಗೆ ತಿಳ್ಕೋಬೇಕಾಗಿಲ್ಲ. ಅವರು ಈ ಫೇಸ್ನಲ್ಲಿ ಬಂದಿಲ್ಲ, ಅಷ್ಟೇ ಭಾವಿಸು. ಕ್ವಶನ್ ಆಫ್ ನೋಯಿಂಗ್ ಇಸ್ ನಾಟ್ ದೇರ್. ಸೋ ಯು ಕ್ಯಾನ್ ಬಿಲ್ಡ್ ದ್ವೈತ, ಯು ಕ್ಯಾನ್ ಬಿಲ್ಡ್ ವಿಶಿಷ್ಟಾದ್ವೈತ, ಯು ಕ್ಯಾನ್ ಬಿಲ್ಡ್ ಶಕ್ತಿ ವಿಶಿಷ್ಟಾದ್ವೈತ, ಯು ಕ್ಯಾನ್ ಬಿಲ್ಡ್ ಅರೇ ಎನಿಥಿಂಗ್. ಎಲ್ಲಿಗೆ ಸುಮಿತ್ರ ಇವತ್ತು ಅದು ಹೋಗಿ ಬರ್ತೀನಂತ ಶಕ್ತಿ ವಿಶಿಷ್ಟ ಅದ್ವೈತ. ಲಲಿತ ಲಿಂಗಾಯತ ಫಿಲಾಸಫಿ ಶಕ್ತಿ ವಿಶಿಷ್ಟ ಎಷ್ಟು ಮುಂದೆ ಗೊತ್ತಿಲ್ಲ, ಅವರಿಗೂ ಗೊತ್ತಿಲ್ಲ. The very community doesn't know what they are following. So, ಒಂದು ಸಲ ನೀವು ವ್ಯವಹಾರಕ್ಕೆ ಬಂದ್ರೆ ಇವೆಲ್ಲ ಫಿಲಾಸಫಿಗಳು ಸೊ ಉದರಂ ಅಂತರಂ ಕುರುತೆ ಅತದಸ್ಯ ಭಯಂಕರವಾಗಿ ಕಿಂಚಿತ್ತಾದರೂ ಭೇದವನ್ನು ನೀವು ನೋಡಿದ್ಯಾದ್ರೆ ಅಲ್ಲಿ ಎಲ್ಲ ಪ್ರಕಾರವಾದ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ವಿಲ್ ಫಾಲೋ ಯು. ಟು ಎಸ್ಕೇಪ್ ಫ್ರಮ್ ಒನ್ ಸೆನ್ಸ್ ಆಫ್ ಇನ್ಸೆಕ್ಯೂರಿಟಿ ವಾಟ್ ಯು ಡೂ ಗೋ ಫಾರ್ ದ ಅದರ್ ಒನ್. ಟು ಎಸ್ಕೇಪ್ ಫ್ರಮ್ ದಟ್ ಯು ಗೋ ಫಾರ್ ದ ಥರ್ಡ್ ಒನ್. ಯು ಎಸ್ಕೇಪ್ ಫ್ರಮ್ ದಟ್ ಯು ಗೋ ಫಾರ್ ದ ಇಟ್ ಗೋಸ್ ಆನ್ ಅಂಡ್ ಆನ್. ಸೊ ದಟ್ಸ್ ವಾಟ್ ಇಟ್ ಇಸ್. ಓಕೆ, ಸೊ ನಾವೀಗ ನಮ್ಮ ವಿಷಯ ಏನು ಅಂತಂದ್ರೆ ಇವನು ಅವ್ಯವಹಾರ, ಅದನ್ನು ಗುರುತಿಸ್ಬೇಕಾಗಿ. ಯಾಕಪ್ಪ ಅವ್ಯವಹಾರ ಅಂದ್ರೆ ಅದೃಷ್ಟ, ಯಾಕಪ್ಪ ಅದೃಷ್ಟ ಅಂದ್ರೆ ನಾಟ್ ಅವೈಲಬಲ್ ಟು ಎನಿ ಸೆನ್ಸ್ ಆರ್ಗನ್, ನಾಟ್ ಅವೈಲಬಲ್ ಫಾರ್ ಎನಿ ಟೈಪ್ ಆಫ್ ಪರ್ಸೆಪ್ಷನ್, ಈಸ್ ನಾಟ್ ಪರ್ಸ್ಪೆಕ್ಟಿವ್. ಹೀಗಾಗಿ ವಿ ಕೆನಾಟ್ ಡೂ ಎನಿ ವ್ಯವಹಾರ. ಅವನು ಹಂಗಲ್ಲ, ನಾನು ಸತ್ಯನಾರಾಯಣ ಕರ್ಕೊಂಡ್ಬಂದು ಕೂರಿಸಿದ್ದೀನಿ, ಈಗ ಮುಂದೇನು ಮಾಡಲಿ, ಸತ್ಯನಾರಾಯಣನ ಆಹ್ವಾನ ಮಾಡಿಬಿಟ್ಟಿದ್ದೀನಿ, ಈಗ ಮುಂದೇನು ಮಾಡಲಿ ಅಂತ. ಆವಾಗ ನಾವೆಲ್ಲ ಅವನು ಕೇಸರಿ ಬಾತ್ ಮಾಡಿ ನೈವೇದ್ಯ ಮಾಡಿ ಅವನಿಗೆ ಅಲಂಕಾರ ಮಾಡು, ಸ್ನಾನ ಮಾಡಿಸು, ಅಲಂಕಾರ ಮಾಡು, ಅರ್ಧ ಮಾಡು, ಇದು ಮಾಡು, ಆರತಿ ಮಾಡು, ಉದೋ ಮಾಡು, ಷೋಡಶೋಪಚಾರ ಅವ್ನು ಕೇಳ್ತಾನವ. ಇವನು ಕೇಳಲಿಕ್ಕೇನು ಇಲ್ಲೇ ಇಲ್ಲ, ವಿಷಯಗಳೇ ಇಲ್ಲ ಇವನು ಕೇಳಿಕ್ಕೆ. ನಾ ಏನ್ ಮಾಡಲಿ, ಕೂತ್ಕೊಂಡು ಕೇಳು. ನಾ ಏನ್ ಮಾಡಲಿ, ಕೂತ್ಕೊಂಡು ಕೇಳು. ಸಂನ್ಯಸ್ತ ಸರ್ವಕರ್ಮಾಣಿ ಶ್ರವಣಂ ಕುರು, ಇಷ್ಟೇ ಹೇಳೋದು ನಾನು. ಮಾಡೋದನ್ನು ಬಿಡು, ಕೂತ್ಕೊಂಡು ಕೇಳು. ಇದನ್ನ ಅದನ್ನು ಮಿಕ್ಸ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ಅದು ಪಡೆಯಲ್ಲದ್ರೆ ಇದು ಪಡೆಯಿದೆ, ಅದಕ್ಕೆ ಯಾರು ಕ್ವಾಲಿಫೈಡ್ ಅಲ್ಲ, ಅದಕ್ಕೆ ಹೋಗ್ತಾರೆ, ಇದಕ್ಕೆ ಯಾರು ಕ್ವಾಲಿಫೈಡ್, ಇದಕ್ಕೆ ಬರ್ತಾರೆ. ನಾವೇ ಸ್ಪರ್ಧೆ ಕೂತ್ಕೊಂಡಿಲ್ಲ, ಕಾಂಪಿಟೇಷನ್ ಕೂತ್ಕೊಂಡಿಲ್ಲ. ಗಿವಿಂಗ್ ಯು ಓಪನ್ ಫೀಲ್ಡ್ ಟು ಎವ್ರಿಬಡಿ. ಓಕೆ, ವ್ಯವಹಾರ ಹೆಂಗಿರ್ತದೆ? ಅಗ್ರಾಹ್ಯಂ ಅಗ್ರಾಹ್ಯಂ ಕರ್ಮೇಂದ್ರಿಯೈ ಅದಕ್ಷಣಂ ಅಲಿಂಗಂ ಅಲಿಂಗಂ ಇತ್ಯೇತತ್. ಅವನನ್ನ ಯಾವ ಕರ್ಮೇಂದ್ರಿಯಗಳಿಂದಲೂ ಕೂಡ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಅದು ಏನು ಅನ್ನೋದು ಸ್ಪಷ್ಟವಾಗುವವರೆಗೂ ಕೂಡ ನೀವು ಅದನ್ನು ಪರೋಕ್ಷವಾಗಿ ಅವನನ್ನು ಅದನ್ನು ಅಂತ ನೀವು ಶಬ್ದವನ್ನು ಪ್ರಯೋಗಿಸೋದು ಏನು ತಪ್ಪಿಲ್ಲ. ಬಟ್ ವಾಟ್ ಇಟ್ ಟ್ರಾನ್ಸ್ಲೇಟ್ಸ್ ಹಿಯರ್ ಇಸ್ ಇಂಪಾರ್ಟೆಂಟ್. ಅದು ಯಾವುದೇ ಕರ್ಮೇಂದ್ರಿಯಲ್ಲ, ಅದು ಅದು ಅಂತ ಪ್ರಯೋಗಿಸಿದ್ರೂ ಕೂಡ ಅದು ಅದು ಅಲ್ಲ, ಅದು ನಾನು. ಅದು ನಾನು ಅಂತ ಏನು ತಿಳಬೇಕಾಗಿದೆ ಅನ್ನೋದು ಅದು ವ್ಯವಹಾರಕ್ಕೆ ಲಭ್ಯ ಇಲ್ಲ, ಕರ್ಮೇಂದ್ರಿಗಳಿಗೆ ಲಭ್ಯ ಇಲ್ಲ. ಅಗ್ರಾಹ್ಯಂ ಅಲಕ್ಷಣ ನೀವಂತೀರಿ ನೋಡ್ರಿ, ಏನು ಲಕ್ಷಣನೇ ಇಲ್ಲ ಕಾರ್ಯಕರ್ಮದಲ್ಲಿ, ಲಕ್ಷಣನೇ ಇಲ್ಲ. ಭಗವಂತನಿಗೆ ಯಾವ ಲಕ್ಷಣನೂ ಇಲ್ಲ, ಅಲಕ್ಷ. ಇನ್ನೊಂದೇನೈತೆ, ಲಕ್ಷಣಹೀನ ಅವಲಕ್ಷಣ. ಪ್ರತಿಯೊಬ್ಬರಿಗೂ ಲಕ್ಷಣ, ಇನ್ಕ್ಲೂಡಿಂಗ್ ಮೋದಿಗೆ ಕೂಡ ಲಕ್ಷಣಗಳಿದೆ. ಅವನ ಜಾಕೆಟ್ಟು, ಅವನ ಶರ್ಟು, ಅವನ ಬರೋದು, ಅವನ ಹೋಗೋದು, ಬಾಯೋ ಬೇನೋ, ಎಲ್ಲದಕ್ಕೂ ಲಕ್ಷಣ ಇದೆ. ಪಾಪದ ಮಾತ್ಮನಿಗೆ ಅವಲಕ್ಷಣ, ಯಾವ ಲಕ್ಷಣನೂ ಇಲ್ಲ. ಅಲಕ್ಷ್ಯಂ ಯಾಕೆ ಅಂತ ರಾಜಿ ಕೊಡ್ಬೇಕ. ಲಕ್ಷಣಕ್ಕೆ ಏನಾದರೂ ಲಿಂಗಗಳಿಲ್ಲ. ಲಿಂಗ ಅಂದ್ರೇನು? ಲಿಂಗತೆ ಅನೇನ ಲಿಂಗ್ಯತೆ ಅನೇನ ಅನೇನ ಅಂದ್ರೆ ಇಂಥದ್ದರಿಂದಲೇ. ಲಿಂಗ್ಯತೆ ಅಂದ್ರೆ ತಿಳ್ಕೊಳ್ಳಿಕ್ ಸಾಧ್ಯ. ಯಾವುದರಿಂದ ಇದು ಇಂಥದ್ದೇ ಅಂತ ತಿಳ್ಕೊಳ್ಳಿಕ್ ಸಾಧ್ಯವೋ ಅದಕ್ಕೆ ಅದರ ಲಿಂಗ ಅಂತ. ಹೌದಾ? ಹೊಗೆ ಇದೆ, ಹೊಗೆ ಇದೆ. ಈ ಹೊಗೆ ಇದ್ದರಿಂದ ಬೆಂಕಿ ಇದೆ ಅಂತ ನಾವು ಗುರುತಿಸ್ತೀವಿ. ಹಾಗಾದ್ರೆ ಹೊಗೆ ಇದು ಲಿಂಗ, ಬೆಂಕಿ ಇದು ಲಿಂಗಿ. ಶಬ್ದಗಳು ಸ್ವತಂತ್ರ ಶಬ್ದಗಳು. ಹೊಗೆ ಸ್ಮೋಕ್ ಇಸ್ ಲಿಂಗ. ವಿಚ್ ಹ್ಯಾಸ್ ದಿ ಸ್ಮೋಕ್ ದಿ ಫೈರ್ ಅಂಡ್ ದಟ್ ಫೈರ್ ಇಸ್ ಲಿಂಗಿ. ಅನೇನ ಫೈರ್ ಲಿಂಗ್ಯತೆ ಕಿಮ್ ಅನೇನ ಧೂಮ ಅನೇನ ಅಗ್ನಿಗೆ ಲಿಂಗ್ಯತೆ. ಈಗ ಆತ್ಮನಿಗೇನು ಲಿಂಗ ಅದು ಹೆಣ್ಣಲ್ಲ, ಗಂಡಲ್ಲ, ದೊಡ್ಡದಲ್ಲ, ಸಣ್ಣದಲ್ಲ, ಉದ್ದಲ್ಲ, ದಪ್ಪಲ್ಲ, ನೀಲಿ ಅಲ್ಲ, ಪೀತ ಅಲ್ಲ, ಕೆಂಪಲ್ಲ, ಸ್ಫಟಿಕವಾಗಿದೆ ಅದು. ಸ್ಫಟಿಕವಾಗಿ ಇಲ್ಲ, ಜಲದಂತಿದೆ. ಮತ್ತೊಂದಿಂದ ಜಲ ಆಕಾಶದಂತಿದೆ. ಆಕಾಶ ಒಂದರಿಂದ ವಾಯುವಿನಿಂದ ಈ ಪ್ರಕಾರವಾದ ಯಾವ ಲಿಂಗವೂ ಆತ್ಮನಿಗೆ ಇಲ್ಲ. ಆದ್ದರಿಂದ ಅಲಿಂಗಂ ಅನುಮೇಯಂ ಯಾವುದೇ ಪ್ರಮಾಣದಿಂದ ತಿಳಿಯಲು ಸಾಧ್ಯವಿಲ್ಲ. ಅಲ್ಲಿ ಬರ್ಕೊಳ್ಳಿ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿಯಲು ಸಾಧ್ಯವಿಲ್ಲ. ಅಂದ್ರೆ ಏನು ನೀವು ಹೇಳೋದು? ಪ್ರತ್ಯಕ್ಷದಿಂದಂತಲೂ ಸಾಧ್ಯವೇ ಇಲ್ಲ, ಅನುಮಾನದಿಂದ ತಿಳಿಬಹುದಲ್ವೋ? ಒಂದು ಎಕ್ಸಾಂಪಲ್ ಕೊಡ್ರಿ ಅನುಮಾನದಿಂದ. ಅನುಮಾನ ಒಂದು ಎಕ್ಸಾಂಪಲ್ ಕೊಡ್ರಿ. ಎತ್ರ ಎತ್ರ ಧೂಮ ಎತ್ರ ಎತ್ರ ಚಪ್ಪಲಾಹ ಜನಾಹ ಸಂತಿ. ನಾವು ಜನರನ್ನ ಕಂಡಿಲ್ಲ, ನಾವು ಕಂಡದ್ದು ಸಾಲಾಗಿ ಚಪ್ಪಲಿ, ರಾಶಿ ರಾಶಿಯಾಗಿ ಚಪ್ಪಲಿ. ಆ ಚಪ್ಪಲಿಗಳು ಕಂಡ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಒಳಗೆ ಏನೋ ಪಾರ್ಟಿ ಇದೆಯೋ, ಏನೋ ಭಜನೆ ಇದೆಯೋ, ಏನೋ ಸತ್ಸಂಗ ಇದೆಯೋ, ಏನೋ ಕಾರ್ಯಕ್ರಮ ಇದೆ. ಪಾರ್ಟಿ ಚಪ್ಪಲಿ ಬಿಟ್ಟು ಹೋಗುತ್ತಾರೆ. ಸತ್ಸಂಗಗಳಿದೆ. ಹೀಗಾಗಿ ಅನುಮಾನ ಪ್ರಮಾಣದಿಂದಲಂತೂ ಸಾಧ್ಯವೇ ಇಲ್ಲ. ಎಲ್ಲ ಪ್ರಮಾಣಗಳನ್ನು ನೀವು ಪ್ರಯೋಗಿಸಬಹುದು. ವಿಶಿಷ್ಟವಾಗಿ ಇಲ್ಲಿ ಅನುಮಾನ ಪ್ರಮಾಣ ನ ಅನುಮೀಯತೆ ಅನುಮಾನ ಪ್ರಮಾಣವನ್ನು ಉದಾಹರಿಸಿದ್ದಾರೆ. ಇಟ್ಸ್ ಓಕೆ. ಅನುಮಾನ ಪ್ರಮಾಣ ಜೊತೆಗೆ ಉತ್ತರ ನಾಲ್ಕು ಪ್ರಮಾಣಗಳನ್ನು ಹಾಕಬಹುದು. ನಾಲ್ಕು ಪ್ರಮಾಣಗಳು ಯಾವುವು? ಪ್ರತ್ಯಕ್ಷ ಅನುಮಾನ ಹೇಳುತ್ತಲ್ಲ, ಉಪಮಾನ, ಅರ್ಥಾಪತ್ತಿ, ಅಲ್ಪಾಪತ್ತಿ. ಈ ಪ್ರಮಾಣಗಳಿಂದಲೂ ಕೂಡ ಸಾಧ್ಯವಿಲ್ಲ. ಅತಏವ ಅಚಿಂತ್ಯಂ. ಆದ್ದರಿಂದ ಇದು ಚಿಂತನೆಗೆ ಒಳಪಡುವಂತಹದ್ದಲ್ಲ. ಅಚಿಂತ್ಯಂ ಕಿಂತತ್ ನ ಚಿಂತ್ಯಂ ಅಚಿಂತ್ಯಂ ನ ಚಿಂತ್ಯಂ ಅಚಿಂತ್ಯಂ. ಚಿಂತನೆಗೆ ಒಳಪಡುವುದಿಲ್ಲ, ಆದ್ದರಿಂದ ಅಚಿಂತ್ಯ ಅಚಿಂತ್ಯ. ಅತಯೇವ ಅವ್ಯಪದೇಶ್ಯಂ. ಇನ್ನ ಚಂದ ಶಬ್ದೈಹಿ ಅವ್ಯಪದೇಶ್ಯಂ. ಶಬ್ದಗಳಿಂದ ಉಪದೇಶಿಸಲಿಕ್ಕೆ ಆಗುವುದಿಲ್ಲ. ಅನ್ಲೆಸ್ ಯು ಹ್ಯಾವ್ ಮೆಥಡಾಲಜಿ. ಇಲ್ಲದೆ ಹೋದ್ರೆ ಶಬ್ದ ಪ್ರಮಾಣವೇ ಇಲ್ಲ ಅಂದ್ಬಿಡ್ತೀನಿ. The sixth pramana, valid means of knowledge, the sixth one is shabda. Shabda pramana. That is shastra pramana. Shabda galage nilkuva dilla. Vacho nivartande. Shabda galu marale varuttave. Talpuva dilla. ಬಾಲ್ ಅನ್ನು ಎಸೆದರೆ ಅದು ಗೋಡೆಗೆ ನಿಂತ್ಕೊಂಡಲ್ಲ, ಮತ್ತೆ ವಾಪಸ್ ಬಂದ್ಬಿಡ್ತು. ಕನ್ನಡಕ್ಕ ಅಂತ ಶಬ್ದ ಉಪಯೋಗ ಮಾಡಿದ್ರೆ ವಾಪಸ್ ಬರೋಂಗಿಲ್ಲ, ಅಲ್ಲಿ ಹೋಗಿ ಅಂಟ್ಕೊಂಡ್ಬಿಡ್ತು. ಟೇಬಲ್ ಅಂದ್ರೆ ಟೇಬಲ್ಗೆ ಅಂಟ್ಕೊಂಡ್ಬಿಡ್ತು, ಗೋಡೆ ಅಂದ್ರೆ ಗೋಡೆಗೆ ಅಂಟ್ಕೊಂಡ್ಬಿಡ್ತು, ಗಡಿಯಾರ ಅಂದ್ರೆ ಗಡಿಯಾರ ಅಂಟ್ಕೊಂಡ್ಬಿಡ್ತು. ಸತ್ಯಂ ಅಂದ್ರೆ ಎದಕ್ಕೆ ಅಂದ್ಬಿಡ್ತದೆ? ಇಂತಹ ಕೆಲವು ವಿಶಿಷ್ಟವಾದ ಶಬ್ದಗಳಿಂದ ಕ್ರಮಬದ್ಧವಾಗಿ ಸಂಪ್ರದಾಯದಲ್ಲಿ ಮೆಥಾಡಿಕಲಿ ಅದನ್ನು ನಾವು ಪ್ರಯೋಗಿಸಿದ್ದೆ ಆದರೆ ಅವಾಗ ನೀವು ಪ್ರಯೋಗ ಅನ್ನೋ ಶಬ್ದ ತರಬೇಕಾಗುತ್ತೆ. ಪ್ರಯೋಗಿಸಿದ್ದೆ ಆದರೆ, ಉಪಯೋಗಿಸಿದ್ದೆ ಆದರೆ ಅಲ್ಲ, ಪ್ರಯೋಗಿಸಿದ್ದೆ ಆದರೆ. ದಿ ಪ್ರಮಾಣ ಹ್ಯಾಸ್ ಟು ಬಿ ಯೂಸ್ಡ್, ಸ್ವಾಮೀಜಿ ಹೇಳ್ತಾರೆ, ಇಟ್ ಹ್ಯಾಸ್ ಟು ಬಿ ಅಪ್ಲೈ, ಇಟ್ ಹ್ಯಾಸ್ ಟು ಬಿ ಅಪ್ಲೈ. ಆ ಅಪ್ಲಿಕೇಶನ್ಗೆ ಒಂದು ಮೆಥಡಾಲಜಿ ಇದೆ. ಎಲ್ಲ ಅಪ್ಲಿಕೇಶನ್ಗೂ ಮೆಥಡಾಲಜಿ ಇರ್ತಾವಲ್ಲ ಶ್ರೀಮಂತರು. ಅಪ್ಲಿಕೇಶನ್ಗೆ ಮೆಥಡಾಲಜಿ ಇರ್ತದೆ. ಅವೆಲ್ಲ ಅಪ್ಲಿಕೇಶನ್ ಕಳಿಸ್ತಾರ, ಒಂದು ತಲೆ ನೋಡಂಗಿಲ್ಲ ತಲೆ ಅಂತ ನೋಡಂಗಿಲ್ಲ ಅಂತಲ್ಲ. ಅವಾಗ ಇವಾಗ ಅದೇ ಏನೋ ಮಾಡಕ್ಕೆ ಹೋಗಿ ಏನೋ ತಗೊಂಡ ಅವಾಗ ಹೋಗು ಗುದ್. ಅದಕ್ಕೆ ಅವನಿಗೆ ಎಷ್ಟೊಂದು ಸೆಟ್ ಮಾಡಿದ್ದಕ್ಕೆ ನಿನ್ನೆ ಫೋನ್ ಮಾಡಿ ಅವ್ನು ಕಂಗ್ರ್ಯಾಚುಲೇಷನ್ಸ್ ಕೊಟ್ಟು ಬೆಸ್ಟ್ ವಿಶೇಷ ಹೇಳ್ತೀನಿ. ನಮ್ಮೆಲ್ಲ ಆಕ್ಟಿವಿಟೀಸ್ನ ಅಪ್ಡೇಟ್ ಮಾಡಿದ್ರು, ಅದು ಗ್ರೇಟ್ ಜಾಬ್, ಥ್ಯಾಂಕ್ಲೆಸ್ ಜಾಬ್ ಅದು, ಅದು ಮಾಡ್ತಾ ಇದ್ದ. ಸೊ ಈಗೆಲ್ಲ ಕಡೆಗೂ ಗೊತ್ತಾಗ್ತಾ ಇದೆ ಏನು ನಡೀತು, ಇವತ್ತು ಏನು ನಡೀತು, ಇವತ್ತು ಯಾವ ಕ್ಲಾಸ್ ನಡೀತು, ಇವತ್ತು ಒಂದೇ ವಾಕ್ಯ ಎರಡು ವಾಕ್ಯ ಅಷ್ಟೇ, ಏನು ವಿಶೇಷವಾಗಿ ಹೇಳಿದ್ವಿ, ಅಕ್ಕ ಫೋಟೋ ಇದೆ ಫೋಟೋ ಇದು ವಿಷನ್ ಆರ್ಷ ವಿದ್ಯ VISION ವಿಷನ್ ಆರ್ಷ ವಿದ್ಯ ಅದರೊಳಗೆ ಅಪ್ಡೇಟ್ ಆಗ್ತದೆ. ಇನ್ನೇ ಇನ್ನೂ ಏನೇನು ಬರುತ್ತದೆ, ವೇಟ್ ಅಂಡ್ ಸೀನ್. ಈ ಬೆಂಗಳೂರು ಮುಗಿದ್ಮೇಲೆ ಎಲ್ಲ ಬರ್ತವೆ, ಎಲ್ಲ ಅಂದ್ರೆ ಎಲ್ಲಾನು ಬರ್ತವೆ. ಸೊ ಈ ಶಬ್ದಗಳನ್ನ ಎಂಪ್ಲಾಯ್ ಮಾಡಬೇಕು. ಆ ತೊಡಗಿಸೋದೇನಿದೆಯೇ ಅದಕ್ಕೆ ಮೆಥಡ್ ಇದೆ, ಮೆಥಾಡಿಕಲಿ ತೊಡಗಿಸಿ. ವೆರಿ ಇಂಪಾರ್ಟೆಂಟ್ ಅಂದರೆ ತೊಡಗಿಸೋದು ಸಕ್ಸಸ್ಫುಲ್ ಅಂತ ಯಾವಾಗ ಗೊತ್ತಾಗ್ತದೆ ಅಂದರೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಳೋ ಶಕ್ತಿ ನಿಮಗೆ ಇರಲಿ, ಆವಾಗ ಅವ್ನು ಸಕ್ಸಸ್ಫುಲ್ ಆಗ್ತದೆ. ದಿಸ್ ಇಸ್ ವಾಟ್ ಪುಟ್ಸ್ ಹಿ ನ್ಯೂ ಹೌ ಟು ಯೂಸ್ ದಿ ವರ್ಡ್ಸ್ ಅಂಡ್ ಆಲ್ಸೋ ಹಿ ನ್ಯೂ ಹೌ ಟು ವಿತ್ಡ್ರಾ ದಿ ವರ್ಡ್. ದ್ಯಾಟ್ ರಿಯಲಿ ಸ್ಯಾಂಕ್ಷನ್ಸ್ ದಿ ಮೆಥಡಾಲಜಿ, ದಟ್ ಮೇಕ್ಸ್ ಯು ಸಿ ವಾಟ್ ಮೆಥಡಾಲಜಿ. ಸರಿ, ಅವ್ಯಪದೇಶ್ಯಂ ಶಬ್ದೈ ಏಕಾತ್ಮ ಪ್ರತ್ಯಯ ಸಾರಂ. ನಿಜೀವಾತ್ಮ ಅಂತ ಹೇಳೋದು ಗೊತ್ತು, ನಿಜೀವಾತ್ಮ ಅಲ್ಲ ಅಂತ ಹೇಳೋದು. ಹಂಗೆ ತಿಳ್ಕೊಳ್ಳಿ. ಈಗ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಸಹಿತವಾದಂತಹ ಜೀವಾತ್ಮ ನೀನು. ಯಾಕೆ ಜೀವಾತ್ಮ ಅಂದ್ರೆ ನೀನು ದೇಹದಲ್ಲಿ ನಾನು ವ್ಯವಹಾರ ಮಾಡ್ತೀಯಾ, ಮನಸ್ಸು ಬುದ್ಧಿಗಳಲ್ಲಿ ನಾನು ವ್ಯವಹಾರ ಮಾಡ್ತೀಯಾ, ಹೀಗೆ ವ್ಯವಹಾರ ಮಾಡಿ ಸುಖ ದುಃಖ ವ್ಯವಹಾರ ಪಟ್ಟಂದ್ರೆ ಜೀವಾತ್ಮ ತಿಳಿತೋ ಇಲ್ಲೋ ಹಂಗೆ ತಿಳ್ಕೋಬೇಕು. ಆಮೇಲೆ ಇವೆಲ್ಲವೂ ನೀನು ಆಗ್ಲಿಕ್ಕೆ ಸಾಧ್ಯವಿಲ್ಲ, ಏಕೆಂದ್ರೆ ಇವೆಲ್ಲವೂ ನಿನ್ನ ಆಬ್ಜೆಕ್ಟಿವ್, ಇವೆಲ್ಲವೂ ನಿನಗೆ ವ್ಯವಹಾರ ವಸ್ತುಗಳು, ಇವು ನಿನ್ನ ಅನುಭವಕ್ಕೆ ಬರ್ತವೆ. ಆದ್ರೆ ಇವು ಇವನು ಬಿಟ್ಟು ನೀನು ಬೇರೆ ಇದ್ದೀಯ. ಈಗ ನೀವು ಬೇರೆ ಇದ್ದೀಯ ಅಂದ್ರೆ ಬೇರೆ ಇದ್ದ ಸ್ಥಿತಿಯಲ್ಲಿ ಉಳಿತೀಯೋ, ಏನು ಕೂಡ್ಕೊಂಡ ಸ್ಥಿತಿಯಲ್ಲಿ ಉಳಿತೀಯೋ, ಇಷ್ಟು ಕೇಳಿಯೂ ತಿಳಿದು ಬಂದ ವೇಳೆ ನಾ ಬೇರೆ ಇದ್ದೇನೆ ಅನ್ನೋ ಸ್ಥಿತಿಯಲ್ಲಿ ಉಳಿದೇನೆ, ನಾನು ಕೂಡ್ಕೊಂಡ ಸ್ಥಿತಿಯಲ್ಲಿ ಇರ್ತೀನಿ ಅಂತ ನೀವು ಹೋದದ್ದಾದ್ರೆ ಅವನು ಇನ್ನೂ ಸರಿಯಾಗಿ ಕೇಳಿಲ್ಲ, ಅವನು ಇನ್ನೂ ಮೆಥಡಾಲಜಿ ವರ್ಕ್ ಆಗಿಲ್ಲ, ಅವನಿಗೆ ಕಂಡೀಷನ್ ಹಂಗೆ ಇದೆ ಅಂತೇಳಿ ಪುನಃ ಮತ್ತೆ ಶ್ರವಣ ಮಾಡಬೇಕು. ಅದಕ್ಕೆ ಉಪನಿಷತ್ನಲ್ಲಿ ಹೇಳುತ್ತದೆ, ಇವು ತಿಳಿಯುವುದು ಬಹಳ ಕಷ್ಟವಾಗಿದ್ದರಿಂದಾಗಿ ಮತ್ತೆ ಮತ್ತೆ ನಾವು ಹೇಳಬೇಕಾಗ್ತದೆ. ಎರಡು ಸಲ ಬಂದಿದೆ ನೋಡಿ, ಯಾಕೆ ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇರ್ತಾರೆ, ಈಗ ಒಂದ್ಸಲ ಹೇಳಾಯ್ತಲ್ಲ, ಈಗ ನಿನ್ನೆ ಎದ್ದು ಹೋಗೇ ಇಲ್ಲ. ಅಂದ್ರೆ ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಅರ್ಥ. ನಥಿಂಗ್ ರಾಂಗ್. ಅದೇ ಉಪನಿಷತ್ತು ಮತ್ತೆ ಸ್ಯಾಂಕ್ಷನ್ ಮಾಡ್ತದೆ ಆ ಮರಣ ಪರ್ಯಂತಂ ತಚ್ಚಿಂತನಂ ತಕ್ಕಥನಂ ತರ್ಬೋಧ. ಅದು ಉಪನಿಷತ್ತು ಹೇಳ್ತದೆ ಓಕೆ. ಏಕಾತ್ಮ ಪ್ರತ್ಯಯ ಸಾರಂ ಎಲ್ಲೆಲ್ಲಿ ಜಾಗೃತ ಆದಿಸ್ಥಾನೇಶು ಜಾಗೃತ ಸ್ವಪ್ನ ಸುಷುಪ್ತಿ ಮೂರು ಸ್ಥಾನಗಳಲ್ಲಿ ಏಕ ಏವ ಅಯಮಾತ್ಮ ಒಬ್ಬನೇ ಆಗಿದ್ದುಕೊಂಡಿದ್ದಾನೆ. ಹೇಗಿದ್ದಾನೆ? ಅವ್ಯಭಿಚಾರಿ ಹೌದು. ಪ್ರತ್ಯಯ ತೇನ ಅನುಸರಣೀಯಂ ತಾನು ಒಬ್ಬನೇ ಆಗಿದ್ದುಕೊಂಡು ಎಲ್ಲವುಗಳಲ್ಲಿಯೂ ಕೂಡ ಅನುಸರಿಸಿದ್ದಾನೆ ಅನ್ನುವ ರೀತಿಯಲ್ಲಿ ಒಬ್ಬನೇ ಆಗಿದ್ದಾನೆ. ಅನುಸರಿಸಿಲ್ಲ, ಅನುಸರಿಸಿದ್ರೆ ಅದೇ ಆಗಿಬಿಡ್ತಾನು. ಅನುಸರಿಸಿಬಿಟ್ರೆ ಅವನು ವಿಶ್ವನೇ ಆಗಿಬಿಡ್ತಾನೆ. ಅವನು ತೈಜ ಸಮತಿ ಎಂದು ಆಗುವುದೇ ಇಲ್ಲ. ಆದರೆ ತೈಜಸ್ಸನೂ ಆಗ್ತಾನೆ. ಹಾಗಾದ್ರೆ ಅನುಸರಿಸಿದಂತೆ ಅನುಸರಿಸಿರ್ತಾನೆ ಅಷ್ಟೇ ವಿನಃ ತಾನು ಏನೂ ಆಗಿರುವುದಿಲ್ಲ. ತನ್ನ ಕಾರ್ಯಸಮೂಹನೇ ಇರ್ತಾನೆ. ಅದು ಒಂದರ್ಥ. ಇನ್ನೊಂದರ್ಥ ಕೊಡ್ತಾರೆ. ಅಥವಾ ಏಕಃ ಏಕಃ ಆತ್ಮಪ್ರತ್ಯಯ ಸಾರಃ ಆತ್ಮಪ್ರತ್ಯಯ ಸಾರಃ ಆತ್ಮಪ್ರತ್ಯಯ ಸಾರಃ ಆತ್ಮಪ್ರತ್ಯಯ ಸಾರಃ ಏನೋ ಏಕಾತ್ಮನು ಯಾಕೆ ಅನ್ನೋದಕ್ಕೆ ಇನ್ನೊಂದು ಅರ್ಥ ಕೊಡ್ತಾರೆ. ಏನು ಈ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಯಾವಾಗ ಬರ್ತದಂದ್ರೆ ಈಗಿನ ಕಾಲ ಈ ಕಡೆಗೆ ಏನಂತಾರೆಡ್ಫೋನ್ ಹಾಕೊಂಡಿರ್ಬೇಕು, ಆ ಕಡೆಗೆ ಟಿವಿ ಹಚ್ಚಿರಬೇಕು, ಈ ಕಡೆಗೆ ಪುಸ್ತಕ ಇರಬೇಕು, ಇವೆಲ್ಲವುಗಳ ಮಧ್ಯೆ ನಾವು ಹೆಂಗ್ ಸ್ವಲ್ಪ ಹಿಂಗ್ ಮಾಡ್ತೇವೆ ಅವಾಗ ಮಾತ್ರ ಅದನ್ನು ಕಾನ್ಸಂಟ್ರೇಷನ್ ದಟ್ ಈಸ್ ದಿ ಪ್ರೆಸೆಂಟ್ ಸೊಸೈಟಿ. ತುಂಬ ನೋಡಿ ಅಲ್ಲಿ ನೋಡಿದ್ರು ನಾವು ಅಲ್ಲಿ ನೋಡುದು ಏನಿದೆ. ಆತ್ಮ ಪ್ರತ್ಯಯ ಸಾರ ಏಕ, ಏಕೆಂದರೆ ಅವನು ತುರಿಯನಾಗಿ ಅರಿವಿಗೆ ತುರಿಯನಾಗಿ ಮಾತ್ರ ಉಳಿಯುವ ಸಾಧ್ಯತೆ ಇದೆ. ಇದೇ ವಿನಃ ತುರಿಯನಂತೆಯೇ ಸ್ಪಷ್ಟವಾಗುವ ಸಾಧ್ಯತೆ ಇದೆ ವಿನಃ ಅನ್ಯ ಬೇರೆ ಯಾವ ರೀತಿಯಲ್ಲಿಯೂ ಅವನು ಸ್ಪಷ್ಟನಾಗುವುದಿಲ್ಲ. ತುರಿಯಸ್ಯ ಪ್ರಮಾಣ ಅಧಿಗಮೇ ತತ್ತುರಿಯಂ ಏಕಾತ್ಮ ಪ್ರತ್ಯಯ ಸಾರ. ಆ ತುರಿಯನೇನಿದ್ದಾನೋ ಅವನು ಮಾತ್ರ ಏಕಾತ್ಮ ಪ್ರತ್ಯಯ ಸಾರ. ಅಲ್ಲಿ ಅನುಸರಣೆ ಮಾಡಿದ್ದಾನೆ, ಇಲ್ಲಿ ಅನುಸರಣೆ ಮಾಡಿದ್ದಾನೆ, ಇಲ್ಲಿಯೂ ಅನುಸರಣೆ ಮಾಡಿದ್ದಾನೆ. ಆದರೆ ಅವನು ಎಲ್ಲಿದ್ದಾನೋ ಅಲ್ಲೇ ಇದ್ದಾನೆ. ತುರಿಯನಾಗಿ ಉಳಿದು ತುರಿಯನಾಗಿ ಇದ್ದವನು ತುರಿಯನಾಗಿಯೇ ಇದ್ದಾನೆ. ಅದು ಏಕಾತ್ಮ ಪ್ರತ್ಯಯ ಸಾರ. ಎರಡನೇ ಅರ್ಥ ಏಕಾತ್ಮ ಪ್ರತ್ಯಯ ಸಾರ. ಯಸ್ಯ ತುರಿಯಸ್ಯ ಅಧಿಗಮೇ ತತ್ತುರಿಯಂ ಏಕಾತ್ಮ ಪ್ರತ್ಯಯ ಸಾರಂ ಆತ್ಮ ಇತ್ಯೇವ ಉಪಾಸಿತ. ಇಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಸ್ವಾಮಿ. ಈಗೆಲ್ಲ ಆ ತುರಿಯನ್ನು ನಾನೇ ಅನ್ನೋದನ್ನು ತಿಳ್ಕೋಬೇಕು ಅಂತ ಈ ಮುಂಚಿತವಾಗಿ ಶ್ಲೋಕದಲ್ಲಿ ಹೇಳಿ ಈಗ ಆತ್ಮ ಇತ್ತೇವ ಉಪಾಸೀತ. ಯಾಕೋ ನೀವು ಸ್ವಲ್ಪ ಲಕ್ಷ ತಪ್ಪಿಲ್ಲ ಅಂತ ಕಾಣಿಸ್ತದೆ. ಇಲ್ಲ ತಪ್ಪಿಲ್ಲ, ಇಲ್ಲಿ ಅದನ್ನ ಸ್ಪಷ್ಟವಾಗಿ ಗುರುತಿಸು ಅನ್ನುವುದೇ ಅರ್ಥ. ಔಪಚಾರಿಕವಾಗಿ ಉಪಾಸೀತ ಅಂತ ಬಳಸಲಾಗಿದೆ ಬೃಹದಾರಣ್ಯಕ್ಕೆ. ಇತಿ ಶ್ರುತಿಗೆ ಅದು ಶ್ರುತಿಯಲ್ಲಿ ಆಗಿರೋ ಶಬ್ದ ಇದ್ದರಿಂದಾಗಿ ನಾವು ಅಷ್ಟು ಹೇಳಲಿಕ್ಕೆ ಸಾಧ್ಯವಿಲ್ಲ, ಅರ್ಥ ಬೇರೆ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆತ್ಮಜ್ಞಾನೋಪದೇಶ ಎಲ್ಲವನ್ನು ಪಡೆದ ಮೇಲೆ ಇನ್ನು ಮುಂದೆ ನೀವು ಭಾವಿಸು ಶಾಸ್ತ್ರದ ಬಟ್ಟೆ ಅಂತ ತಿಳ್ಕೊಂಡ ಮೇಲೆ ಆಮೇಲೆ ಕಣ್ಣು ಮುಚ್ಚಿ ಸ್ವಾಮೀಜಿ ಶಾಸ್ತ್ರ ಬಟ್ಟೆ ಹಾಕೊಂಡಾರೆ ಅಂತ ಭಾವಿಸಿ. ಏನು ಗೊತ್ತಾಗುತ್ತೆ ಹಾಕೊಂಡಾರೆ ಬೇರೆ ಬಟ್ಟೆ ನಾವೇ ಭಾವಿಸ. ಸ್ಪಷ್ಟ ಮಾಡಿಕೊಂಡು ಪಕ್ಕ ಲೆಟ್ ಇಟ್ ಬಿ ವೆರಿ ಕ್ಲಿಯರ್ ಟು ಯು. ಸರ್ ಮುಂದೆ ಸರಿ ಅಮ್ಮ ಅಮ್ಮ ಸರ್ ಮುಂದೆ ಸರಿ. ಓಕೆ ನೆಕ್ಸ್ಟ್ ಏಕಾತ್ಮ ಪ್ರತ್ಯಸ್ವರ ಆತ್ಮ ಇತ್ಯವ ಉಪಾಸಿತ ಇರುತ್ತೆ. ಅಂತಃಪ್ರಜ್ಞತ್ವಾದಿ ಅಂತಃಪ್ರಜ್ಞತ್ವಾದಿ ಹಾನಿ ಧರ್ಮ ಪ್ರತಿಷೇಧ ಹಾನಿ ಧರ್ಮ ಪ್ರತಿಷೇಧ ಪ್ರಪಂಚ ಉಪಶಮಂ ಇದಿ ಪ್ರಪಂಚ ಉಪಶಮಂ ಇದಿ ಜಾಗೃದಾದಿ ಸ್ಥಾನ ಧರ್ಮ ಅಭಾವ ಜಾಗೃದಾದಿ ಸ್ಥಾನ ಧರ್ಮ ಅಭಾವ ಉಚ್ಯತೆ ಉಚ್ಯತೆ ಅತೈವ ಅತೈವ ಶಾಂತಂ ಶಾಂತಂ ಶಿವಂ ಶಿವಂ. ಏನು ಭಾಷೆ ಓದಿಸ್ಬೇಕಿಲ್ಲ ಇಲ್ಲ ಈ ಕಾಲದ ಪ್ರತ್ಯೇಕ ಓದಿಲ್ಲ ಅದೇ ಅವ್ಯ ಪ್ರದೇಶ ಎರಡು ಮೂರು ವಾಕ್ಯ ಓದಿದ್ರು ಇನ್ ಲೈವ್ ಅಂತ ವ್ಯಾಖ್ಯಾನ ಮಾಡಿ ಕರೆಕ್ಟ್ ಆಗಿ ಶಬ್ದ ಸಹಾಯ ವ್ಯಾಖ್ಯಾನ ಮಾಡಿ. ಇವೆಲ್ಲ ಕಾರಣ ನೀವೇ ಎಲ್ಲ ಡಿಸ್ಟ್ರಾಕ್ಟ್ ಮಾಡ್ತೀನಿ ನಾನು. ಓಕೆ ಏನಿವೆ ಅಂತಃಪ್ರಜ್ಞತ್ವಾದಿ ಸ್ಥಾನಿ ಧರ್ಮ ಜಾಗೃತ ಸ್ಥಾನದ ಧರ್ಮ ಏನು ಪರಿಷ್ಪ್ರಜ್ಞಾ. ಸ್ವಪ್ನ ಸ್ಥಾನದ ಧರ್ಮ ಏನು ಅಂತಃಪ್ರಜ್ಞಾ. ಎಲ್ಲ ಅಭ್ಯಾಸ ಮಾಡಿದ್ರು ಈಗ ಇವಕ್ಕೆ ಸ್ಥಾನ ಧರ್ಮ ಅಂತ ಅಜ್ಞ ಅಂತಃಪ್ರಜ್ಞತ್ವಾದಿ ಸ್ಥಾನಿ ಧರ್ಮ. ಈ ಸ್ಥಾನಿ ಧರ್ಮ ಅನಾತ್ಮಕ್ಕೆ ಸೇರಿದ್ದು ಆತ್ಮಕ್ಕೆ ಸೇರಿದ್ದು ಅದನ್ನ ಏನ್ ಮಾಡೋದು ಹಂಗಾರೆ ಅದನ್ನ ಪ್ರತಿಷೇಧ ಹಾಕಿದ. ಅದಕ್ಕೆ ತೆಸಿರಿ ಹಂಗಲ್ಲ ಅದು ನಾನಲ್ಲ ಅದು ನನಗೆ ಸಂಬಂಧ ಇಲ್ಲ ಅದಕ್ಕೂ ನನಗೂ ಯಾವ ಸಂಬಂಧ ಇಲ್ಲ. ದಿಸ್ ಶುಡ್ ಬಿ ವೆರಿ ಕ್ಲಿಯರ್ ಟು ಮೀ ಹಿಯರ್ ನಾಟ್ ಹಿಯರ್. The clarity should be not physical clarity. Vivek dhan. Spashtay. Compromise hai irbar. Na ishto akche nyanda na dhukha ghe neke bhe. Na dhukhi itri nake na ishto arvan bhe. ದರಿದ್ರ ಅನ್ನೋರಿಗೆ ನೀವು ಸಹಸ್ರ ಕೋಟಿ ಕೊಟ್ಟರು ಕೂಡ ಇವ್ರು ಹೆಂಗಿರ್ತಾರೆ ದರಿದ್ರ ಹಾಗೆ ಏನು ಕೊಟ್ಟರು ಇವ್ರ ಮ್ಯಾಲ ಬರೋದಿಲ್ಲ ಹಂಗೆ ಇವರು ದರಿದ್ರಿ ಆನಂದ ಸ್ವರೂಪ ನಿತ್ಯ ಗುಪ್ತ ಸಮಿತಿ ನನ್ನಂತ ದುಃಖಿ ಎಲ್ಲ ಹಂಗಿಲ್ಲ ನಾನು ನನ್ನಂತ ದುಃಖಿ ಯಾರಿಲ್ಲ. ಯಾರು ಇವನಿಗೆ ಬ್ರಹ್ಮಜ್ಞಾನ ಕೊಡ್ಲಿಕ್ಕೆ ಸಾಧ್ಯ? ಅಂತಃಪ್ರಜ್ಞತ್ವಾದಿ ಸ್ಥಾನ ಧರ್ಮ ಪ್ರತಿಷೇಧ ಕೃತ. ಏನಾಗ್ತದಲ್ಲಿ ಪ್ರಪಂಚ ಉಪಶಮಂ ಇದು ಜಾಗೃತಾದಿ ಸ್ಥಾನ ಧರ್ಮ ಅಭಾವ ಉಚ್ಚೆಲ್ಲವೂ ಪ್ರತಿಷೇಧ ಯಾವಾಗ ಮಾಡಿದ್ವೋ ಆವಾಗ ಪ್ರಪಂಚ ಉಪಶಮ. ಪ್ರಪಂಚದ ಯಾವ ಸ್ಪರ್ಶವೂ ನನಗಿಲ್ಲದೆ ಇರುವಂತಹ ಸ್ಥಿತಿಯನ್ನು ಉಪಶಮ ಸ್ಥಿತಿ ಅಂತ ಕರೀತಾರೆ. ಯಾವ ಮೂರೂ ಸ್ಥಾನಗಳ ಧರ್ಮವೂ ನನಗೆ ಸ್ಪರ್ಶ ಕೂಡ ಇಲ್ಲ, ಆದ್ದರಿಂದ ಪ್ರಪಂಚ ಉಪಶಮ. ಮೂರು ಸ್ಥಾನ ಅಂದ್ರೇನು? ಜಾಗೃತ ಸ್ಥಾನ ಧರ್ಮ ಅಭಾವ. ಜಾಗೃತ ಸ್ವಪ್ನ ಸುಶುಪ್ತಿ ಸ್ಥಾನಗಳ ಧರ್ಮಗಳು ಇಲ್ಲ ಮತ್ತು ಎಲ್ಲಿ ನನ್ನಲ್ಲಿ ಇಲ್ಲ. ಇತಿ ಸಿದ್ಧಂ ಚತುರ್ಥಂ ಚತುರ್ಥ ಅದು ಅಲ್ಲ ಅತ ಇವ ಶಾಂತಂ ಶಿವಂ. ಯಾವುದು ಶಾಂತವಾಗಿದೆಯೋ ಅದು ಶಿವಮಯವಾಗಿರ್ತದೆ. ಯಾವುದು ಶಾಂತವಾಗಿರ್ತದೆ, ಯಾಕೆ ಶಿವಮಯವಾಗಬೇಕು? ಯಾವುದು ಶಾಂತವಾಗಿರ್ತದೋ ಅದು ಎಂದೂ ಅಶಾಂತಿ ಆಗುವುದಿಲ್ಲ. ಅದು ಅಶಾಂತಿ ಆಯಿತು ಅಂತಂದರೆ ಅಮಂಗಳಕರವಾಗಿರ್ತದೆ. ಅದು ಅಮಂಗಳವಾಗಿದ್ದರಿಂದ ಅದು ಶಿವ ಆಗುವುದಿಲ್ಲ, ಶವ ಆಗುತ್ತದೆ. ಅದನ್ನು ಏನು ಮಾಡಬೇಕೀಗ? ಅದು ಶಿವ ಆಗುವುದಿಲ್ಲ ಅಂತಂದರೆ ಅದು ಮಂಗಳಕರವಾಗಬೇಕು ಅಂತಂದರೆ ಅದು ಶಾಂತವಾಗಬೇಕು. ಯಾವುದು ಶಾಂತವಾಗ್ತದೋ ಅದು ಮಂಗಳಕರವಾಗಿರ್ತದೆ. ಅದನ್ನು ಶಾಂತಂ ಶಿವ. ಅಲ್ಲ, ನಾನು ಫಾಸ್ಟ್ ಆಗಿ ಯಾಕೆ ಹೇಳಿದಂದ್ರೆ ಇವೆಲ್ಲ ನಿಮ್ಗೆ ಗೊತ್ತು, ಅದು ಪಾಠ ಮುಂದೆ ಹೇಳ್ತಾರ ಕೂಡ ನಿಮ್ಗೆ ಗೊತ್ತು. ಅದಕ್ಕೆ ನಾನು ಹೇಳಿಕ್ ಹೋಗಿ. ಸೊ ಶಾಂತಂ ಶಿವಂ ಯತಃ. ಮತ್ತೆ ಅಲ್ಲಿ ಯಾವುದೇ ಕಲ್ಪನೆಗೆ, ಯಾವುದೇ ಭೇದಕ್ಕೆ ಅವಕಾಶವಿಲ್ಲದ್ರೆ ಇಲ್ಲದೆ ಇದ್ದರಿಂದಾಗಿ ಅದ್ವೈತಂ. ಭೇದಕ್ಕೆ ಅವಕಾಶ ಇಲ್ಲ, ಭೇದ ವಿಕಲ್ಪ ರಹಿತಂ, ಆದ್ದರಿಂದ ಅದ್ವೈತಂ. ವೆರಿ ಗುಡ್. ಚತುರ್ಥಂ ತುರೀಯಂ ಮನ್ಯಂತೆ. ಚತುರ್ಥಂ ತುರೀಯಂ ಮನ್ಯಂತೆ. ಪ್ರತೀಯಮಾನ ಪ್ರತೀಯಮಾನ ಪಾದತ್ರಯ ರೂಪ ವೈಲಕ್ಷಣ್ಯಾತ್. ಪಾದತ್ರಯ ರೂಪ ವೈಲಕ್ಷಣ್ಯಾತ್. ಆದರೆ ನಾಲ್ಕನೆಯದ್ದು ತುರೀಯ ಅಂತ ಕರೆಯಲ್ಪಡ್ತದೆ ಉಪನಿಷತ್ತಿನಲ್ಲಿ. ಅದೇ ಅದು ನಾಲ್ಕನೆಯದ್ದು. ಅದು ನಾಲ್ಕನೇದ್ದಂತ ಯಾಕೆ ಕರೆದ್ರು? ಅದಕ್ಕೇನು ದೊಡ್ಡ ಲಾಜಿಕ್ ಆಗ್ಬೇಡ. ಪ್ರತೀಯಮಾನ ಪಾದತ್ರಯ ರೂಪ ವೈಲಕ್ಷಣ್ಯ ಅಂತ ಮೂರು ಪಾದಗಳನ್ನ ಅಭ್ಯಾಸ ಮಾಡಿದ್ವಿ ಅಂತ ಇದಕ್ಕೆ ಏನಂತ ಕರಿಬೇಕು? ನಾಲ್ಕನೇದು. ಅನ್ಯಥ ಅದು ನಾಲ್ಕನೇ ಇದ್ದಲ್ಲ. ಇವಾಗ ಬಂದೆ ಮನೆ ಹೋಗಿದ್ದೆ, ಏನಪ್ಪ ಎಷ್ಟನೇ ಮಗು ಅಂತ ಕೇಳಿ, ಅವಾಗ ಏಳನೇ ಮಗು ಅಂತ. ಅಣ್ಣಮ್ಮ ಏಳನೇದು ಹೌದಾ? ಇನ್ ನಾವಿಲ್ಲವಂದು ಎರಡು ಸಾಲಕ್ಕೆಲ್ಲ ಹೆಣ್ಣೆ. ನಾ ಅಂದೆ ನೀ ತಪ್ಪು ಹೇಳ್ತಿದ್ವಿ, ಏಳನೇ ಇತ್ತಲ್ಲ ಇದು ಮೊದಲನೇ ಇತ್ತು. ಏ ನಿಜಕ್ಕೆ ಮುಂಚೆ ಹುಟ್ಟಿರ್ಬೇಡ. ಇಲ್ಲ ಇದು ಮೊದಲು ಯಾಕೆ ನೀ ಮೊದಲನೇದ್ದು ಹುಟ್ಟಬೇಕಾದ್ರೆ ನೀ ಹೆಣ್ಣು ಹುಟ್ಟಬೇಕು ಅಂತ ಆಕಾಶ ಹುಟ್ಟಿದ್ದು, ಗಂಡು ಹುಟ್ಟಿದ್ದು ಆಕಾಶ ಹುಟ್ಟಿದ್ದು, ಗಂಡು ಹುಟ್ಟಿದ್ರು ಆಕಾಶ ಹುಟ್ಟಿದ್ರು ಹುಟ್ಟಿನೋ. ಅದಕ್ಕೆ ಎರಡನೇದು ಹುಟ್ಟಿದ್ದು ಅಂತೀಯ, ತಪ್ಪು. ಎರಡನೇದು ಏನು ಹುಟ್ಟಬೇಕು ಅಂತ ಆಕಾಶ ಹುಟ್ಟಿದ್ದಿ, ಅದು ಮತ್ತೆ ಹೆಣ್ಣಾಯ್ತು. ಮೂರನೇ ಆಕಾಶ ಹುಟ್ಟಿದ್ದು ಅದು ಹೆಣ್ಣು ಹೆಣ್ಣಾಯ್ತು. ಈಗ ಆರು ಹುಟ್ಟಿದ್ರು ಕೂಡ ಏನು ಬಯಸಿದ್ದಿ ನೀನು? ಅಂದ್ರೆ ಗಂಡ. ಇದು ಮೊದಲನೇ ದೊಡ್ಡ ಹೊಡ್ಕೊಂಡ ಕೃಷ್ಣ ತರ ತರ ಸ್ವಾಮಿ ವೇದಾಂತ ಹೇಳ್ತಾರೆ ನಾವು ಜೀವನ ಮಾಡೋದು ನೋಡು. ಇವಳದ್ದು ಒಂದು ಮಾಡ್ತೀವಿ, ಒಂದಿದ್ದನ್ನು ಇವಳು ಮಾಡ್ತೀವಿ, ಹೆಂಗ್ ಮಾಡ್ತೀವಿ? ನಿನ್ನ ಮೈಂಡ್ ಹೆಂಗ ಹಿಂಗೆ ನನಗೆ ಇದು ನಾಲ್ಕನೇ ತುರಿಯ ಹೆಂಗಾಗ್ತದ ಆಗ್ತದ ಎಲ್ಲ ಒಂದು ಎರಡು ಮೂರು ನಾಲ್ಕು ಆದ್ರೂ ನಾಲ್ಕನೇದಲ್ಲ ಇರೋದೇ ಒಂದು. ನಾಕಾಣೆಗೆ ನಾವು ನಾಕಾಣೆ ಅಂತ ಕರೆಯೋದಿಲ್ಲ, ಕಾಲು ರೂಪ. ಎಂಟಾಣೆಗೆ ಎಂಟಾಣೆ ಅಂತ ಕರೆಯೋದಿಲ್ಲ, ಅರ್ಧ ರೂಪ. ನಾಲ್ಕಾಣೆ ಮೂರು ದುಡ್ಡು ಕೊಟ್ಬಿಟ್ಟು ನಮ್ಮ ಹಳೆ ಕಲಶಕ ಈಗ ಔಷಧ ಏನೋ ಗೊತ್ತಿಲ್ಲ, ಈಗ ಅರ್ಥನೇ ಆಗಲಿಲ್ಲ. ಸೊ ನಾಲ್ಕಾಣೆ ಮೂರು ಕೊಟ್ರೆ ನೀವು ಅದನ್ನ ಮುಕ್ಕಾಲು ರೂಪಾಯಿ ಅಂತ ಹೇಳ್ತೀವಿ, ನಾಲ್ಕು ಕೊಟ್ರೆ ನಾಲ್ಕಾಲು ರೂಪಾಯಿ ಅಂತೀನಿ. ಮತ್ತೇನು ಕರಿತದಕ್ಕೆ ಒಂದು ರೂಪಾಯಿ ಮೊದಲ ರೂಪಾಯಿ, ಈಗ ರೂಪಾಯಿ, ಅದು ಆರು ರೂಪಾಯಿ, ಇದು ಪೂರ್ಣ ರೂಪಾಯಿ. ನಾವು ಪೂರ್ಣ ರೂಪಾಯಿ ಅಂತ ಹೇಳಿ ಹೋಗುದು ರೂಪಾಯಿ. ಹಾಗೆ ಇಲ್ಲಿ ಕೂಡ ಪೂರ್ಣ ತುರಿಯ ಅವಶ್ಯಕತೆ ಇಲ್ಲ. ಪೂರ್ಣ ಇದೆ ನಾವು, ಯಾವತ್ತು ಫುಲ್, ಯಾವತ್ತು ಕಂಪ್ಲೀಟ್. ಪೂರ್ಣ ಮದ, ಪೂರ್ಣ ಮಿಲನ, ಪೂರ್ಣ ಪೂರ್ಣ ಮುದಚ್ಛತೆ, ಈಸ್ ಕಂಪ್ಲೀಟ್, ಆಲ್ಮೋಸ್ಟ್ ಕಂಪ್ಲೀಟ್. ಅರ್ಥವಿಲ್ಲ. ಸೊ ಈ ಪ್ರಕಾರ ಅವಾಗ ಇವಾಗ ನಮ್ಮ ಕಾಲಕ್ಕೆ ಬರ್ಬೇಕು. I don't think even you have seen ವ್ಯವಹಾರ ಮಾಡಿ ಅನ್ಸುದಿಲ್ಲ ನಿಮ್ಗೆ ಎಷ್ಟು ವಯಸ್ಸು 70 ಮತ್ತೆ ಹೆಂಗೆ ನೀರು ಕೊಡಿ ಬಿಡ್ರಿ ಅಮೇಶ್ ಇವತ್ತಿಗೂ ಕೂಡ ಇನ್ಸ್ಪೈರ್ಸ್ ಇಷ್ಟೋ ಬ್ಯೂಟಿಫುಲ್ ಬೆಲ್ಲ ಗಲಾಟೆನೆ ಇಲ್ಲ ಅದರೊಳಗೆ ಚಂದ ಏನು ಎರಡು ತುತ್ತಾಗಿ ಬಿಡ್ರಿ ತಗೊಂಡು ಹೋಗ್ಬಿಟ್ರೆ ಎರಡು ತುತ್ತ ಬಿಡ್ರಿ ತಗೊಂಡು ಹೋಗ್ಬಿಟ್ರೆ ಬೆಣ್ಣೆ ಮೊಸರು ಹಾಲು ಮೂರು ತಗೊಂಡ್ಬಿಟ್ಟಿದ್ದೆ ನಮ್ಮಮ್ಮ ಕೊಡ್ತಿದ್ಲು ನಾನು ಹೋಗ್ತಿದ್ದೆ ಮೊಸರು ಮಾರ್ಕೆಟ್ ಅಂತಿತ್ತು ಅಲ್ಲಿ ಹೋಗಿ ಅಲ್ಲಿಂದ ಹಾಲಿನ ಮಾರ್ಕೆಟ್ ಹೋಗಿ ಹಾಲು ತಗೊಂಡು ಅಲ್ಲಿ ಮೊಸರು ಮಾರ್ಕೆಟ್ ಮೊಸರು ಬೆಣ್ಣೆ ತಗೊಂಡು ಬಂದಿದ್ದ ಎರಡು ಬಿಲ್ಲಿ ಉತ್ತಾನ್ ಬಿಲ್ಲಿ ಈ ಬಾರ್ಡರ್ ಸಿಸ್ಟಮ್ ಅಂತ ಭಾರಿ ಚಂದಿದ್ದು ಬಾರ್ಡರ್ ಸಿಸ್ಟಮ್ ನಮ್ಗೆ ಗ್ರಾಮೀಣ ಭಾಗ ಒಳಗೆ ಇವ್ರ ಸಿಟಿ ಒಳಗೆ ಕೂಡ ಈ ಹತ್ತಿ ಅಂಗಿ ಈ ಹುಬ್ಳಿ ನೋಡಿದವ್ರು ಯಾರಿದ್ದಾರೆ ಯಾರು ಇಲ್ಲ ಹುಬ್ಳಿ ನೋಡಿದವ್ರು ಹುಬ್ಳಿ ಬರ್ತಿ ಯಾರಿಗಿಲ್ಲ ಅಲ್ಲಿ ಕಾಟನ್ ಜೀನ್ಸ್ ದೊಡ್ಡ ದೊಡ್ಡ ಕಾಟನ್ ಜೀನ್ಸ್ ಭಾರತದಿಂದ ಸೊ ಈ ಕಾಟನ್ ಅನ್ನ ಅವರ ಹೊಲದಿಂದ ಕಿತ್ಕೊಂಡು ಅದನ್ನು ತಂದು ಅಡುಗೆ ಮಾಡಿ ತಂದು ಹಾಕ್ತಾರೆ. ಸೊ ನಮಗೆ ಹಬ್ಬನೇ ಹಬ್ಬ ಅದು ಹಿಂಗೆ ಬಂದವ್ರು ಹಿಂಗೆ ಹೋಗಿ ಚಕ್ಕಿ ಎಷ್ಟು ಸಿಗ್ತಷ್ಟು ಚಕ್ಕ ಅದನ್ನು ತಗೊಂಡು ಈಗ ಜನತಾ ಬಜಾರ್ ಇದೆ ನೋಡಿ ಅದು ದೊಡ್ಡ ಬಸ್ ಸ್ಟ್ಯಾಂಡ್ ಇರ್ತಾರೆ ಮುಂಚೆ ಕೆರೆ ಇತ್ತು ಕಣ್ಣಲ್ಲಿ ಕಣ್ಣಿಂದ ಕೆರೆನೂ ನೋಡಿದ್ವಿ ಕಣ್ಣಿಂದ ಅದನ್ನು ಬಸ್ ಸ್ಟ್ಯಾಂಡ್ ನೋಡಿದ್ವಿ ಈಗ ಜನತಾ ಬಜಾರ್ ನೋಡ್ತದೆ. ಇದು ಅಲ್ಲಿ ಕರ್ದಂಟ್ ಮಾಡ್ತಾರೆ ಕರ್ದಂಟ್ ಅಂದ್ರೆ ಏನು ಕೇಳ್ಬೇಡ ನಮ್ಮ ಕಡೆ ಭಾರಿ ಫೇಮಸ್ ಅದು ಕರ್ದಂಟ್ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅದು ಘಟಪ್ರಭಾ ಕರ್ದಂಟ್ ಭಾಳ ಫೇಮಸ್ ಕರ್ದಂಟ್ ಗೋಕಾ ಗೋಕಾ ಒಂದೊಂದು ಒಂದೊಂದು ಫೇಮಸ್ ಇರ್ತದೆ ಧಾರವಾಡ ಬೇಡ ಬೆಳಗಾವ್ ಹೂವ ಯಾವ್ದು ಮೈಸೂರು ಪಾಕ್ ಅಂದ್ರೆ ಅಂಗಡಿ ವೆಂಕಟೇಶ್ವರ ಮೈಸೂರು ಪಾಕ್ ಫೇಮಸ್ ಆಮೇಲೆ ಭರತ್ ಸಿಂಗ ಭಗತ್ ಸಿಂಗ ಗುಲಾಬ್ ಜಾಮ್ ನೋಡ್ರಿ ಭಗತ್ ಸಿಂಗ್ ಗುಲಾಬ್ ಜಾಮೂನ್ ಸಿಕ್ತಾವ ಕಮರ್ಷಿಯಲ್ ಸ್ಟ್ರೀಟ್ ಅವು ಈ ಮರಿದ ಹೆಂಗಿವೆ. ಸೊ ಹಾಗೆ ಕರೆದಂತೆ ನೀವು ನಾವೇ ಮಾಡಲು ಎಲ್ಲ ಅಡಿಗೆ ತಂದಿರ್ತಲ್ಲ ಹತ್ತಿ ಆ ಹಾಲು ಕಾಟನ್ ತಗೊಂಡೋಗಿ ಅವನು ಎತ್ತು ಕಮರ್ಷ ಅವ ಇಕ್ಕೊತ್ತು ಕೈಗೆ ಕೊಡ್ತಿದ್ದವ ಕರ್ದಂತ ಮನೆಯಿಂದ ಬರೋದ್ರೊಳಗ ತೆಂದು ಮುಚ್ಚಿಬಿಡುತ್ತೆ ಅದು ಭಾರಿ ಕಷ್ಟ ಅದು ತೆಂದು ಮುಗಿದು ಭಾರಿ ಕಷ್ಟ ಇದು ಗಟ್ಟಿರ್ತದೆ ಅದನ್ನು ಏನ್ ಮಾಡೋದು ತಿಂದ ಸಾಧ್ಯಾದಷ್ಟು ತಿನ್ನೋದು ತೊಂಟು ಜೆಮ್ಮೆ ಆಮೇಲೆ ರಾತ್ರಿ ಮಾಡ್ಕೊಂಡು ಕೂಡಲೇ ಇರುವಿಗಳೆಲ್ಲ ಬಂದಿದೆ ಆ ಲೈಫ್ ಇವತ್ತು ಬಾ ಅಂದ್ರೆ ಹೆಂಗ್ ಬಂದು ಸಾಧ್ಯನೇ ಇಲ್ಲ. You have to only dream it and enjoy by this. Bring it as a joke and then enjoy it. You have to padatriya rupa vailakshinyada neenu adana berane maadi nodu adu bere illa ellarulugu idi ಸೊ ಸ ಆತ್ಮ ಸ ವಿಜ್ಞೇಯ, ಅದೇ ಆತ್ಮ, ಅದನ್ನೇ ನೀವು ತಿಳ್ಕೋಬೇಕು. ಆ ಅದನ್ನೇ ತಿಳ್ಕೋಬೇಕು ಅಂತ ಹೇಳಿದ ವಾಕ್ಯ ಇನ್ಕ್ಲೂಡ್ಸ್ ಅದು ನಾನೇ ಎಂದು ತಿಳ್ಕೋಬೇಕು. ಈ ಎಲ್ಲ ಉಪನಿಷತ್ ಗ್ರಂಥ ವೇದಾಂತ ಶಾಸ್ತ್ರಗಳಲ್ಲಿ ನೀವು ತಿಳ್ಕೋಬೇಕಾದೇನು ಅಂದ್ರೆ ಆತ್ಮ, ಅದನ್ನ ತಿಳ್ಕೋಬೇಕು. ಮತ್ತು ಅದನ್ನ ತಿಳ್ಕೋಬೇಕು, ಅದನ್ನ ಅದನ್ನ ಅದನ್ನ ಯಾಕೆ ಹೇಳ್ತೀವಿ ಅಂದ್ರೆ ಅದನ್ನ ನಾನ ಅಂತ ನಿಮಗೆ ಹೇಳಿದೆ. ಎರಡು ಲೈನ್ ನೀವು ಅರ್ಥ ಮಾಡ್ಕೊಳ್ರಿ, ಒಂದು ಶ್ಲೋಕ ನೀವು ಅರ್ಥ ಮಾಡ್ಕೊಳ್ರಿ, ಒಂದು ಪ್ಯಾರಾಗ್ರಾಫ್ ಭಾಷ್ಯ ನೀವು ಅರ್ಥ ಮಾಡ್ಕೊಳ್ರಿ. ಬಟ್ ನೀವು ಅರ್ಥ ಮಾಡ್ಕೊಂಡದ್ದು ಆತ್ಮ ಪ್ರತ್ಯಯದಲ್ಲಿ ಅದು ನಿಲ್ಲಬೇಕು, ಅಲ್ಲಿವರೆಗೂ ನೀವು ಲಾಜಿಕ್ ಅನ್ನು ತಗೊಂಡು ಹೋಗ್ಬೇಕು. ತಗೊಂಡು ಹೋಗಿ ನೀವು ಆತ್ಮ ಸ್ವರೂಪ, ದಟ್ ಇಸ್ ಕಾಲ್ಡ್ ನಿಧಿಧ್ಯಾಸನ. ಹೇಗೆ ಬ್ರಹ್ಮತತ್ವಮಸಿ ಭಾವಯಾತ್ಮ ನಿಂತ್ಕೋ, ಅದು ಬಿಡ ಮತ್ತೆ ಮುಂದಿನಕೋ. ಜಾತಿ ನೀತಿ ಕುಲ ಗೋತ್ರ ದೂರಗಳು ಮತ್ತೆ ನಿಂತ್ಕೋ. ಯಾಕೆ ಜಾತಿ ನೀತಿ ಕುಲ ಗೋತ್ರ ಇವು ಯಾವೂ ನನಗೆ ಸಂಬಂಧ ಇಲ್ಲ. ಯಾಕೆ ಸಂಬಂಧ ಇಲ್ಲ, ಯಾಕೆ ಸಂಬಂಧ ಇಲ್ಲ ಅನ್ವಯ ವ್ಯತಿರಿಕ ಮಾಡ್ಕೋ. ಹಾಗಾದ್ರೆ ಎಲ್ಲ ಎಲ್ಲ ಎಲ್ಲ ನಾನು ಬೇರ್ಪಡಿಸ್ಬಿಟ್ಟಿದ್ದಾದ್ರೆ, ವ್ಯತಿರೇಕ ಮಾಡಿಬಿಟ್ಟಿದ್ದಾದ್ರೆ ನಾನು ನಿಲ್ಲಲಿ ಎಲ್ಲಿ? ಬ್ರಹ್ಮತತ್ವಮಸಿ ಭಾವಯಾತ್ಮ ಬ್ರಹ್ಮದಲ್ಲಿ ನಿಂತು ಸೇ ಶ್ರೀ ಹೌ ಹೌ ಬ್ಯೂಟಿಫುಲ್ ಇದೆ ಎಂಜಿಯರ್. ಸ ಆತ್ಮ ಸ ವಿಜ್ಞೇಯ, ಆತ್ಮನೇ ನಾನು ಎನ್ನುವುದು ನೀನು ಸ್ಪಷ್ಟ ಮಾಡಿಕೋ. ಪ್ರತೀಯಮಾನ ಪ್ರತೀಯಮಾನ ಸರ್ಪಭೂ ಸರ್ಪಭೂ ಛಿದ್ರ ಛಿದ್ರ ಭೂಛಿದ್ರ ಅಂದ್ರೆ ಗೊತ್ತಾಯ್ತಾ, ಅದು ಭೂಮಿ ಬಿರುಕುಂಡಿತ್ತಲ್ಲ ಭೂಛಿದ್ರ. ಭೂಛಿದ್ರ ಭೂಛಿದ್ರ ದಂಡಾದಿ ದಂಡಾದಿ ವ್ಯತಿರಿಕ್ತ ವ್ಯತಿರಿಕ್ತ ಯಥಾರಜ್ಜು ಯಥಾರಜ್ಜು ತಥಾ ಇತ್ಯಾದಿ ವಾಕ್ಯ ಆತ್ಮ ದೃಷ್ಟ ದೃಷ್ಟ ದ್ರಷ್ಟು ದೃಷ್ಟೇ ವಿಪರಿಲೋಪ ವಿದ್ಯತೆ ಇತ್ಯಾದಿಭಿ ದ್ವೈತ ಅಭಾವ ಪ್ರತೀಯಮಾನ ಸರ್ಪ ನಮ್ಮ ಅರಿವಿಗೆ ಬಂದಂತಹ ಸರ್ಪವೇ ಆಗಲಿ ಅಥವಾ ಭೂಚಿತ್ರವೇ ಆಗಲಿ ಅಥವಾ ಕೋಲು ಅಂತದ್ದೇ ಆಗಲಿ ಇವೆಲ್ಲವನ್ನು ಬಿಟ್ಟುಕೊಟ್ಟು ವ್ಯತಿರಿಕ್ತ ರಜ್ಜು ಯಥಾ ಅದೇ ಹಗ್ಗ ಮಾತ್ರ ಇದ್ದದ್ದು ಆದ್ರೆ ಒಬ್ಬರಿಗೆ ಬಿರುಕು ಬಿರುಕು ಭೂಮಿಯಾಗಿ ಕಾಣ್ತದೆ, ಒಬ್ಬರಿಗೆ ನೀರಿನ ಕೋಡಿಯಾಗಿ ಕಾಣ್ತದೆ ಅಥವಾ ಒಬ್ಬರಿಗೆ ಕೋಲಾಗಿ ಕಾಣ್ತದೆ. ಅವರಿಗೆ ನಾನಾ ರೀತಿಯಲ್ಲಿ ಅದನ್ನು ಭಾವಿಸ್ತಾರೆ. ಅವ್ರು ಏನು ಭಾವಿಸಿದ್ರೆ ಏನು, ಅವೆಲ್ಲ ಬರೀ ಭಾವಿಸಿದಷ್ಟೇ ಅವಿದ್ಯಾಕಲ್ಪಿತ. ಪ್ರತೀಯಮಾನ ಸರ್ಪ ಭೂ ಚಿತ್ರ ದಂಡ ದಂಡಾದಿ ವ್ಯತಿರಿಕ್ತ ಹೊರತುಪಡಿಸಿ ರಜ್ಜು ಹೂಯಾಗೋ ಹಾಗೆ ಉಪನಿಷತ್ನಲ್ಲಿ ತತ್ವಮಸಿ ಅದು ನೀನೇ ಆಗಿದ್ದೀಯ ಅನ್ನೋ ವಾಕ್ಯ. ಅದು ಅದು ಅದು ಅದು ಹಗ್ಗವೇ ಆಗಿದೆ ಅನ್ನೋದು ಹೇಗೆ ವಾಕ್ಯವೋ ಹಾಗೆ ಅದು ನೀನೇ ಆಗಿದ್ದೀಯ ಇತಿ ಇತ್ಯಾದಿ ವಾಕ್ಯಾರ್ಥ ಆತ್ಮ. ಅದನ್ನು ಏನಂತ ಹೇಳ್ತಾರೆ, ಅದೃಷ್ಟ ದ್ರಷ್ಟ. ನೀ ಕಂಡದ್ದು ಸ್ವಲ್ಪ ಅದರಂತೇನು ರಜ್ಜು ಕಾಣದೆ ಇದ್ದದ್ದು ಈ ಕಂಡು ಬಂದಿಲ್ಲ, ಕಾಣದೇ ಇದ್ದದ್ದು ಕಂಡಿತು, ತಿಳಿಯದೇ ಇದ್ದದ್ದು ತಿಳಿಯಿತು. ಎಲ್ಲ ಏನ್ ಬೇಕಾದ ಅನುಭವಕ್ಕೆ ಬಾರದೇ ಇದ್ದದ್ದು ಅನುಭವಕ್ಕೆ ಬಂತು. ಇವಾಗ ಅನುಭವಿಸುವನು ಅನುಭವಿಸಲ್ಪಟ್ಟ ವಸ್ತು ಅನ್ನುವಂಥ ಭೇದ ಉಳಿದಿದ್ದಲ್ಲ ನೋಡ್ರಿ, ಹಂಗೆ ಹಂದು ನೋಡ್ರಿ. ಹಂಗೆ ಹೇಳಿ ನೋಡಿ, ಅನುಭವಿಸಲಾರದ್ದು ನಾವು ಅನುಭವಿಸಿದ್ದೀವಿ ಏನಿದೆ ಅರ್ಥ, ಅದು ನಾನೇ ಅನ್ನೋದು ಸ್ಪಷ್ಟವಾಗಬೇಕು. ಸಿಂಪಲ್ ಹೇಳ್ತೀನಿ, ಮಧ್ಯರಾತ್ರಿ ಗಾಢ ಕತ್ತಲೆಯಲ್ಲಿ ನೀನು ಗಾಢ ನಿರ್ದಿಷ್ಟನಾಗಿದ್ದಾಗ ಯಾರಾದರೂ ಒಂದು ಬಾಗಿಲು ತಟ್ಟಿದ್ರೆ ಇರಿ, ಈ ಒಳಗೆ ಯಾರಿದ್ದಾರೆ ನೋಡಿ ಬಂದು ಹೇಳ್ತೀನಿ ಅಂತ ಹೇಳ್ತೀಯೋ, ಏನು ಓ ಅಂತೀಯೋ, ಏನನ್ನ ನೋಡಿ ಓ ಅಂದಿ, ಏನನ್ನ ಅನುಭವಿಸಿ ಓ ಅಂದಿ, ಹೋಗಿ ಅದ್ರ ಮುಂದಿನ ವಾಕ್ಯ. ಆ ಬಂದೆ ನಾನು, ಯಾರನ್ನ ನೋಡಿ ನಾನು ಅಂದಿ, ಆದ್ರೂ ಕೂಡ ಸಾಕ್ಷಾತ್ ಅನುಭವಕ್ಕೆ ಬಂದದ್ದು ಇವರು ನನಗೆ. ಆ ಅರ್ಥದಲ್ಲಿ ಆತ್ಮಾನುಭವ ಅಂತ ನೀ ಆತ್ಮಾನುಭವ ಅಂತ ಶಬ್ದ ಮಾಡಿದಾಗ ಇಷ್ಟು ಎಕ್ಸ್ಪ್ಲನೇಷನ್ ಕೊಡ್ಬೇಕು, ಇಲ್ಲದೆ ಹೋದ್ರೆ ಸ್ಟೋರಿ ಆಗಿದೆ ಸುಮ್ಮನೆ. ಆಪಲ್ ಮ್ಯಾನ್ ಬಿದ್ದಂತೆ ಅವನಿಗೆ ಅನುಭವ ಆಯ್ತು, ಏನು ಆಪಲ್ ಮ್ಯಾನ್ ಅಂದ್ರೆ ಬಿತ್ತಂತೆ, ಹಂಗೆ ಅವನಿಗೆ ಅನುಭವ ಆಯ್ತು ಬೆಳಿಗ್ಗೆ 4 ಗಂಟೆಗೆ ಆತ್ಮ ಲ್ಯಾಂಡ್ ಆಗ್ತದೆ. ಆತ್ಮ ಹೆಲಿಕಾಪ್ಟರ್ ಲ್ಯಾಂಡ್ ಆದಂಗೆ ಬೆಳಿಗ್ಗೆ 4 ಗಂಟೆಗೆ ಅದು ಅದೊಂದು ಯಾವುದೇ ಗಿಡದ ಕೆಳಗಾಗ್ತದೆ. ನೀವು ಎಷ್ಟು ಎಷ್ಟು ಆಭಾಸವೇ ಅಂತ ಹೇಳಿಕೆ ಗೊತ್ತಾ, ಯಾವುದೇ ಈವನ್ ಲೌಕಿಕ ಜ್ಞಾನವಾಗಲಿ ಜ್ಞಾನ ಯಾವತ್ತಿಗೂ ಪವಿತ್ರ, ಅದು ಕಾಲ ದೇಶ ಶಬ್ದಗಳ ಬಂಧನಕ್ಕೆ ಬರೋದಿಲ್ಲ, ಯಾವತ್ತೂ ಅದು ಹರಿ ಪ್ಯೂರ್ ಅಂತ. ಬೋಧಿ ವೃಕ್ಷದ ಕೆಳಗೆ ದೇಶ ಬೆಳಿಗ್ಗೆ 4 ಗಂಟೆಗೆ ಕಾಲ, ಅವರಿಗೆ ಅನುಭವ ಆದಂತೆ ಹೆಂಗೆ ಅನುಭವ ಇತ್ತು, ಬೆಳಕಿನ ಅನುಭವ ವಸ್ತು ಇದು ಹೆಂಗೆ ಹೆಂಗೆ ಹೆಂಗೆ ರಿಕನ್ಸೈಲ್ ಮಾಡ್ತೀರಿ, ಹೆಂಗೆ ಅರ್ಥ ಮುಗಿದ್ರಿ, ಇಂಥದ್ದೆಲ್ಲ ಅರ್ಥ ಮಾಡ್ಕೊಳಕ್ ಹೋಗೋದ್ಕಿಂತ ಅಂಥವೆಲ್ಲ ಕೇಳಬಾರ್ದು. ನಮ್ಮ ಬ್ರಹ್ಮಣ ಆತ್ಮ ಇದ್ದಾನಲ್ಲ ಅವರನ್ನು ನೋಡ್ತಾನೆ, ಅವರನ್ನ ಉಗುಳೋದಿಲ್ಲ, ಅವರನ್ನು ದೂರ ಮಾಡೋದಿಲ್ಲ, ಅವರನ್ನು ನೋಡ್ತಾನಷ್ಟೇ. ಈ ಜಸ್ಟ್ ಅರೋಸ್ ತತ್ವಮಸಿ ಅದೃಷ್ಟ ದುಷ್ಟ ನ ಹಿ ದ್ರಷ್ಟು ದೃಷ್ಟಿ ಹೇ ವಿಪರಿಲೋಪ, ನೋಡುವವನು ನೋಡಲ್ಕೊಳ್ಳೋದಕ್ಕಿಂತ ದ್ರಷ್ಟು ದೃಷ್ಟೇಹೇ, ಅದನ್ನು ವ್ಯತ್ಯಾಸ ಮಾಡಿಕೊಳ್ಳಿ, ದ್ರಷ್ಟು ದೃಷ್ಟೇಹೇ ವಿಪರಿರೂಪ ನ ನಿತ್ಯತೆ, ನೋಡಲ್ಪಡುವುದಕ್ಕಿಂತ ನೋಡುವವನು ಬೇರೆಯೇ ಆಗಿರ್ತಾನೆ, ಅವುಗಳಲ್ಲಿ ಒಂದಾಗಿರುವುದಿಲ್ಲ. ಅರ್ಥ ಯಾವನು ನೋಡ್ತಾ ಇದ್ದಾನೋ ಅವನು ಯಾವತ್ತಿಗೂ ನೋಡ್ತಾನೆ ಇದ್ದಾನೆ, ಅದಕ್ಕೆ ಲೋಪ ಅನ್ನೋದು ಇಲ್ಲ. ನೋಡುವವನ ನೋಟಕ್ಕೆ ಯಾವ ಲೋಪವೂ ಇಲ್ಲ, ನೋಡುವವನ ನೋಟಕ್ಕೆ ಯಾವ ಲೋಪವೂ ಇಲ್ಲ. ಇವನಿಂದ ಗಾಢನಿದ್ದ ಡೀಪ್ ಸ್ಲೀಪ್ ನಲ್ಲಿ ಕೂಡ ನೋಡ್ತಿರ್ತ, ಏನ್ ನೋಡ್ತಿರ್ತಾನೆ, ಗಾಢ ಕತ್ತಲಲ್ಲಿ ನಾವು ನೋಡ್ತಿರ್ತೇವೆ, ಗಾಢ ಕತ್ತಲಲ್ಲಿ ನಾವು ನೋಡ್ತೀವಿ, ಏನ್ ನೋಡ್ತಿರ್ತೀವಿ, ಅದು ಏನೈತಿ ಕತ್ತಲ್ಲಿ ಏನು ನೋಡ್ತಾರೆ, ಹೌದಾ? ವ್ಯತ್ಯಾಸ ಏನು ಅಂದ್ರೆ ಅಲ್ಲಿ ಎಚ್ಚರ ಇಲ್ಲ, ಇಲ್ಲಿ ಎಚ್ಚರ ಇಲ್ಲ, ಬಟ್ ಅನುಭವ ಅಂದ್ರೆ ಸೇಮ್. ಟೇಬಲ್ ಇಲ್ಲ, ಚೇರ್ ಇಲ್ಲ, ಗೋಡೆ ಇಲ್ಲ, ಪಿಲ್ಲರ್ ಇಲ್ಲ, ನೆಲ ಇಲ್ಲ, ಕಾರ್ಪೆಟ್ ಇಲ್ಲ, ನಮ್ಗೇನು ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ಆ ಕತ್ತಲಲ್ಲಿ ಎಲ್ಲವೂ ಗೊತ್ತಿಲ್ಲ. ಹೌದಾ? ಇಲ್ಲಿ ಬನ್ನಿ, ಈಗ ತುರಿಯದಲ್ಲಿ ಬನ್ನಿ, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ, ನಾ ಇದ್ದೇನೆ ಅನ್ನೋದು ಕೂಡ ಗೊತ್ತಿಲ್ಲ. ಎಚ್ಚರ ಅಂತ ಹೇಳ್ತೀನಿ, ನಾನು ಇದ್ದೆ ಅದಕ್ಕೆ ನನಗೆ ಗೊತ್ತಿಲ್ಲ ಅನ್ನೋ ಹಬ್ಬ ಆಯ್ತು ಅಲ್ಲ. ಓಹೋ, ಇದು ಚಂದ ಅನ್ನೋದು ಒಂದು ಒಂದು ಉದಾಹರಣೆ ಕೇಳ್ಕೊಳ್ಳಿ. ಇದು ಚಿತ್ರೂಪ ಸ್ಪೆಷಲ್ ಏನಂದ್ರೆ, ಆವಾಗಿನ ಕಾಲಕ್ಕೆ ಟೇಪ್ ರೆಕಾರ್ಡ್ ಮನೆಗೆ ತರೋದು ಅಂದ್ರೆ ಬಹಳ ದೊಡ್ಡ ದೊಡ್ಡ ಶ್ರೀಮಂತ ಅವ್ರನ್ನ ಟೇಪ್ ರೆಕಾರ್ಡ್ ತಿಂದಾರೆ. ಏನು ಎವ್ರಿ ಎವ್ರಿ ದಿವಸ್ ಅಗ್ರಹಾರ ಇದೆ, ನಾಲ್ಕು ಓಣಿ ಇದೆ. ಆ ನಾಲ್ಕು ಓಣಿ ಅಗ್ರಹಾರದಲ್ಲಿ ನಾನು ಹುಟ್ಟಿ ಬೆಳೆದು, ಆ ನಾಲ್ಕು ಓಣಿ ಅಗ್ರಹಾರದಲ್ಲಿ ಒಂದೇ ಒಂದು ಮನೆಯಲ್ಲಿ ಆ ಗ್ರಾಮೋಫೋನ್ ಇತ್ತು. ಅವ್ರು ಹಾಕಿದ್ರು ಅಂದ ತಕ್ಷಣ ಅವ್ರ ಕಿಟಕಿಗೆ ಬಾಗ ಹಾಕಿಬಿಟ್ಟಿದ್ರು. ಅವ್ರ ಕಿಟಕಿಗೆ ಎಂತ ಇದ್ರು ಇನ್ನು ನೆನಪಿದೆ, ಒಬ್ಬರ ಕೇಳಲ್ಲ ಹಂಗೆ ಇದೇ ಪ್ರಕಾರ ತಂದ್ಬಿಟ್ಟಿದ್ರು. ಅವರು ಖುಷಿಯೋ ಖುಷಿ ಮನೆ ಜನಗಳ ಒಂದು ನೀ ಮಾತಾಡೋ ನೀ ಮಾತಾಡೋ ನೀ ಟೇಪ್ ಟೇಪ್ ಹಾಕಿ ನೀ ಹಾಡು ನೀ ಮಾತಾಡು. ಕಾಫಿ ಮಾಡಿದ್ರೆ ಎಲ್ಲ ಒಳಗೆ ಬನ್ನಿ, ನಮ್ಮ ಹಳೆ ಅಗ್ರಹಾರದ ಮನೆ ಇದೆ ಗೊತ್ತಾ, ಎಲ್ಲರೂ ಕೂಡ ಕಾಫಿ ಕುಡಿಯೋದು, ಎಲ್ಲರೂ ಕೂಡ ಟೀ ಕುಡಿಯೋದು, ಎಲ್ಲರೂ ಕೂಡ ಹುಟ್ಟಿ ಕೊಡೋದು, ಎಲ್ಲ ಸಾಮೂಹಿಕನೇ ಅಲ್ಲ. ನಾ ಬಂದೆ ನಾ ಬಂದೆ ಎಲ್ಲರೂ ಓಡ್ ಹೋಗ್ಬೇಕಾದ್ರೆ ಆಫ್ ಮಾಡಲೇ ಇಲ್ಲ. ಏನು ಟೇಪ್ ರೆಕಾರ್ಡ್ ಆಫ್ ಮಾಡಿ ಪಕ್ಕದ ಮನೆ ರೇಡಿಯೋ ಹಾಕಿದ್ರು ಅದು ಫೋನ್. ಓಕೆ, ಆಮೇಲೆ ವಾಪಸ್ ಬಂದ್ವಿ. ವಾಪಸ್ ಬಂದ್ಮೇಲೆ ಅಯ್ಯೋ ಮರ್ತಿಲ್ಲ ಅಂತ ಮಾಡಿಬಿಟ್ಟು ರಿವೈಂಡ್ ಮಾಡಿದಾಗ ನೀ ಹಾಡು ನೀ ಹಾಡು ನೀ ಹಾಡು ರೆಕಾರ್ಡ್ ಆಗಿತ್ತು ಇಲ್ಲ ಆಗಿತ್ತು, ವೆರಿ ಗುಡ್. ಆಮೇಲೆ ಪಕ್ಕದ ಮನೆಯಲ್ಲಿ ರೆಡಿಯೋ ಹಾಕಿದ್ದು ಸಣ್ಣ ಬರೀ ಅದು ಕೂಡ ಆಗಿತ್ತು. ಆಮೇಲೆ ಏನೂ ಆಗಿಲ್ಲ, ಏನೂ ಆಗಿಲ್ಲ. ಯಾರು ಹೇಳಿದ್ರು ಆಗಿಲ್ಲ ಅಂತೇಳಿ, ಈಗ ರನ್ ಆಗಿದೆ. ಅದ್ರಲ್ಲಿ ಏನಾಗಿದೆ, ಏನೂ ರೆಕಾರ್ಡ್ ಆಗಿಲ್ಲ ಅನ್ನೋದು ರೆಕಾರ್ಡ್ ಆಗಿದೆ. ದಟ್ ಇಸ್ ವಾಟ್ ದಿ ಡೀಪ್ ಸ್ಲೀಪ್ ಇಸ್, ದಿಸ್ ಇಸ್ ದಿ ಡೀಪ್. ಸುಮ್ಮನೆ ಆತ್ಮ ಇದ್ದಾನೆ ಅಂತೊಬ್ರು, ಆತ್ಮ ಇಲ್ಲ ಅಂತೊಬ್ರು, ಎಲ್ಲ ಕಡೆಗೂ ಇರ್ತಾನೆ. ಆ ಗಾಢ ನಿಂತಿರೋದು ಆತ್ಮ ಇರ್ಬೋದು, ಎಲ್ಲಿ ಹೋಗಿರ್ತಾನ ಅವ ಇಲ್ಲ ಅಂದ್ರೆ ನೀ ಹೇಗೆ ಹೆಚ್ಚು ಅಂದ್ರೆ ಹೆಂಗ್ ಹೇಳ್ತೀನಿ ಅನ್ನೋದು ನನ್ಗೆ ಅನುಭವ ಆಗ್ತದೆ ಅಂತೇಳಿ ಆನಂದದ ಅನುಭವ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜೈ ಶ್ರೀ ಜಗನ್ನಾಥ ಮಹಾರಾಜ್ ಜೀ ಕೀ ಜೈ. ಜೈ ಶ್ರೀ ದಯಾನಂದ ಜೀ. ಜೈ ಶ್ರೀ ದಯಾನಂದ. ಧನ್ಯವಾದ.